ಸಹಭಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई. हाँ, ऋणी या अऋणी अब हर किसान लाभ उठाए, एक मौसम मकदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯ ಕೃಷಿಕ ಜಿಕೆ ಸಂತೋಷ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ. ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ, ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್ ಇದಕ್ಕೆ ಸರಿಸಾಟಿಯೇ ಇಲ್ಲ. ರೈತ ಬಾಂಧವರೇ, ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯ ಕೃಷಿಕ ಜಿಕೆ ಸಂತೋಷ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯ ಕೃಷಿಕರಾದ ಜಿಕೆ ಸಂತೋಷ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಾರೆ. ಸಂತೋಷ್ ಕುಮಾರ್ ಅವರು, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಸಂತೋಷ್ ಕುಮಾರ್, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಅಲ್ಲೇ ಒಂದು 15 ವರ್ಷದಿಂದ ಮಾಡ್ತಿದ್ದೀವಿ ಸರ್. ನಮ್ಮ ಅಪ್ಪಾಜಿಯವರು ಮಾಡ್ತಿದ್ರು, ಹಿಂದೆ ನಮ್ಮ ಅಪ್ಪಾಜಿಯವರಿಗೆ ವಯಸ್ಸಾಗಿರೋದ್ರಿಂದ ನಾವು ಮಾಡ್ತಿದೀವಿ. ಈಗ ನಾವು ಇವಾಗ ಮುಂದುವರಿಸ್ಕೊಂಡು ಹೋಗ್ತಿದೀವಿ ಅದನ್ನ. ನಮ್ಮ ಅಪ್ಪಾಜಿಯವರು ಕೃಷಿಯಲ್ಲಿ ಬಹಳ ವರ್ಷದಿಂದ ಮಾಡ್ತಾನೆ ಬಂದಿದ್ದಾರೆ. ಅದನ್ನ ನಾವು ಹಂಗೆ ನಮ್ಮ ಅಪ್ಪಾಜಿ ವಯಸ್ಸಾಯ್ತಂತ ನಾವು ಕಂಟಿನ್ಯೂ ಮಾಡ್ತಿದೀವಿ. ಹಂಗಾಗಿ ನಾವೇ ಮಾಡ್ತಿದೀವಿ ಸರ್. ಈಗ ಇದ್ರೆ ನೀವು ಅಪ್ಪರಿಗೆ ವಯಸ್ಸಾಯ್ತು ಅಂತಂದ್ಬಿಟ್ಟು ಈ ಕೃಷಿ ಬದುಕಿಗೆ ಬಂದ್ರಿ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಹ್ಞೂ ಸರ್, ಮಳೆ ಬಂದು ಚೆನ್ನಾಗಿ ಬೆಳೆ ಆದ್ರೆ, ರೋಗ ರುಜಿನೆ ಬರ್ದಂಗೆ ಇದಾದ್ರೆ ಲಾಭದಾಯಕನೇ ಸರ್. ಲಾಭದಾಯಕ. ಹೌದು. ವಿದ್ಯಾಭ್ಯಾಸ ಎಲ್ಲವರಿಗೆ ಮಾಡಿರಿ? ವಿದ್ಯಾಭ್ಯಾಸ SLC ಮಾಡಿದ್ವಿ ಸರ್. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಹೀಗೆ ನಮ್ಮ ಅಪ್ಪಾಜಿಗೆ ವಯಸ್ಸಾಯ್ತು, ತೋಟದ ಕಡೆ ನೋಡ್ಕೊಳೋರು ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ತೋಟದ ಕಡೆ ನೋಡ್ಕೊಳಕ್ಕೆ ಉಳ್ಕೊಂಡಿವಿ ಸರ್. ಜಮೀನ್ ಕೆಲಸ ಮಾಡ್ಕೊಂಡು. ಕೃಷಿ ಬದುಕು ಕಷ್ಟ ಅನ್ಸಲ್ಲ? ಕಷ್ಟ ಸರ್, ಕಷ್ಟ ಅನ್ಸಿದ್ರೆ ಕಷ್ಟನೇ, ಮಾಡ್ತಾ ಹೋದ್ರೆ ಎಲ್ಲದು ಈಜಿನೇ. ಈಗ ಕಷ್ಟ ಅಂತ ಹೇಳ್ಬಿಟ್ಟು ಮಾಡ್ದಂಗಿರಕ್ಕಾಗಲ್ವಲ್ಲ, ನಮ್ಮ ಅಪ್ಪಾಜಿ ಮಾಡಿರೋದು ನಾವು ಮಾಡ್ಬೇಕಲ್ಲ. ಹೌದು. ಹಂಗಾಗಿ ಕಂಟಿನ್ಯೂ ಮಾಡ್ತಿದ್ವಿ ಸರ್. ಜಮೀನು ಎಷ್ಟು ಎಕರೆ ಇದೆ? ನಮ್ದು ಒಂದು 50 ಎಕರೆ ಇದೆ. 50 ಎಕರೆ? ಹೌದು ಸರ್. ನೀರಾವರಿ ಎಷ್ಟು ಎಕರೆ ಐತೆ? ಬೆದ್ಲು ಎಷ್ಟು ಎಕರೆ? ನಮ್ದು ಒಂದು 10 ಎಕರೆ ನೀರಾವರಿ ಇದೆ ಸರ್. ಒಂದು 40 ಎಕರೆ ಬೆದ್ಲು ಇದೆ. ಬೆದ್ಲಲ್ಲಿ ಒಂದು 20 ಎಕರೆ ಅಷ್ಟು ಮಾಡಿದೀವಿ. ಒಂದೊಂದು 10 ಎಕರೆ ಏನೋ ಹಂಗೆ ಖಾಲಿ ಐತೆ. ಅದರಿಂದಲೇ ಏನು ಮಾಡೋಕೆ ಆಗ್ತಿಲ್ಲ. ಇವತ್ತಿನ ದಿವಸ ಲೇಬರ್ ಸಮಸ್ಯೆ ಹಂಗಾಗ್ಬಿಟ್ಟು ಏನು ಮಾಡಕ್ ಆಗ್ತಿಲ್ಲ. ಅದು ಹಂಗೆ ಇದೆ, ಹಿಂಗೆ ಐತೆ ಸರ್. ಈಗ ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ನಾವು ಬೆದ್ಲಲ್ಲಿ ಬಂದ್ಬಿಟ್ಟು ಶೇಂಗಾ, ತೊಗರಿ, ಅಲಸಂದಿ, ಔಡ್ಲ, ಈ ತರ ಎಲ್ಲ ಮಿಶ್ರ ಬೆಳೆಗಳು ಬೆಳಿತೀವಿ ಸರ್. ಮಿಶ್ರ ಬೆಳೆ ಬೆಳೆದಾಗ ಏನಾಗುತ್ತೆ ಅಂದ್ರೆ ಒಂದ್ ಬೆಳೆಯಲ್ಲಿ ಲಾಸ್ ಆದ್ರೂ ಇನ್ನೊಂದ್ ಬೆಳೆಯಲ್ಲಿ ಏನಾದ್ರು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಮಿಶ್ರ ಬೆಳೆ ಬೆಳಿತೀವಿ ಸರ್. ಹಂಗಾಗ್ಬಿಟ್ಟು ಮಿಶ್ರ ಬೆಳೆ ಬೆಳೆಯೋದೇ ಸೂಕ್ತ ಅನ್ಸುತ್ತೆ. ಸೂಕ್ತ ಅನ್ಸುತ್ತೆ. ಈ ಬೆಲ್ಲಲ್ಲೆಲ್ಲ ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಮಳೆ ಬಂದು ಚೆನ್ನಾಗಿ ಇದಾದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಗೊಬ್ಬರ ಹಾಕಿ ಬೇಸಾಯ ಮಾಡಿ ದನಿಂಗ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಇಳುವರಿ ಚೆನ್ನಾಗಿ ಬಂದ್ರೆ ಲಾಭನೇ ಸರ್. ಅದರಲ್ಲಿ ಶೇಂಗಾದಲ್ಲಿ ಇವತ್ತಿನ ದಿವಸದಾಗೆ ಭಾರಿ ಸ್ವಲ್ಪ ರೋಗ ಬರೋದು ಅದು ಇದು ಆಗ್ತೈತೆ. ಹಂಗಾಗ್ಬಿಟ್ಟು ಸ್ವಲ್ಪ ಔಷಧಿ ಅವೆಲ್ಲ ಹೊಡ್ಕೊಂಡ್ರೆ ಸ್ವಲ್ಪ ಲಾಭದಾಯಕನೇ ಸರ್. ಈಗ ಪ್ರತಿ ವರ್ಷ ಒಂದೇ ತರ ಬೆಳೆಗಳು ಬೆಳಿಬಾರ್ದು. ಈ ವರ್ಷ ಶೇಂಗಾ ಹಾಕಿರೋ ಮುಂದ ವರ್ಷಕ್ಕೆ ತೊಗರಿ, ಸಜ್ಜೆ, ಜೋಳ ಈ ತರದ ಬೆಳೆಗಳು ಪರಿವರ್ತನೆ ಮಾಡ್ಬೇಕು ಅಂತಾರೆ. ನೀವೇನು ಬೆಳೆ ಪರಿವರ್ತನೆ ಮಾಡ್ತೀವಿ ಸರ್? ಒಂದ್ ಕಡೆ ಒಂದ್ ಸರಿ ಶೇಂಗಾ ಹಾಕಿದ್ರೆ ಅದಕ್ಕೆ ನೆಕ್ಸ್ಟ್ ಸರಿ ತೊಗರಿ ಹಾಕ್ತಿವಿ, ಈ ಕಡೆ ತೊಗರಿ ಹಾಕಿದಕ್ಕೆ ಶೇಂಗಾ ಹಾಕ್ತಿವಿ, ಆ ತರ ಮಾಡ್ತಾ ಹೋಗ್ತಿವಿ. ಅಲ್ಲಿ ವರ್ಷ ವರ್ಷಕ್ಕೆ ಸ್ವಲ್ಪ ಕೂಳೆ ಚೇಂಜ್ ಮಾಡ್ಬೇಕು ಅಂತಾರಲ್ಲ, ಆ ತರ ಚೇಂಜ್ ಮಾಡ್ತೀವಿ ಸರ್. ಹಂಗಾಗ್ಬಿಟ್ಟು ಏನೋ ಅಷ್ಟೊಂದು ಕೂಳೆ ಚೇಂಜ್ ಮಾಡ್ತೀವಲ್ಲ, ಅವಾಗ ಇಳುವರಿ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಪರವಾಗಿಲ್ಲ ಅನ್ಸುತ್ತೆ. ಮಳೆ ಅಂದ್ರೆ ಈ ವರ್ಷ ಸ್ವಲ್ಪ ಕಮ್ಮಿ ಇದೆ, ಹೋದ ವರ್ಷ ಸ್ವಲ್ಪ ಪರವಾಗಿಲ್ಲ, ಆ ಕಡೆ ವರ್ಷ ಚೆನ್ನಾಗಾಗಿತ್ತು, ಹೋದ ವರ್ಷ ಸ್ವಲ್ಪ ಮೀಡಿಯಂ ಆಯ್ತು ಮಳೆ, ಹಂಗಾಗಿ ಲೈಟ್ ಬೆಳೆ ಆಗೈತೆ. ಈ ಸರಿ ಇನ್ನು ಮಳೆನೇ ಬಿದ್ದಿಲ್ಲ, ಇಷ್ಟರಿಗೆ ಬಿತ್ತನೆ ಮಾಡ್ಬೇಕಿತ್ತು, ನಾವು ಬಿತ್ತನೆ ಮಾಡೋಕ್ಕಾಗಿಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಈಗ ಕಷ್ಟದಲ್ಲಿ ಇದೀವಿ ರೈತರು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. ಈ ತರ ಈ ಕುಷ್ಕಿ ಜಮೀನಲ್ಲಿ ಸರಿ ಲಾಭ ಬರುತ್ತೆ, ಒಂದ್ಸರಿ ಲಾಸ್ ಆಗುತ್ತೆ, ಅಂತ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಇನ್ಸೂರೆನ್ಸ್ ಕಟ್ಬೇಕಪ್ಪ, ಅವಾಗ ಅನುಕೂಲ ಆಗುತ್ತೆ ರೈತರಿಗೆ ಅಂತಾರೆ. ಇವಾಗ ಬೆಳೆ ವಿಮೆ ಕಟ್ಟಿದೀವಿ ಸರ್, ಬಂದಿದೆ ನಮಗೆ, ಹೋದ ಸರಿ ಬಂದಿತ್ತು ಒಂದು 50,000 ಏನೋ ಬಂದಿತ್ತು ಬೆಳೆ ವಿಮೆ. ಹಂಗಾಗ್ಬಿಟ್ಟು ಬರ್ತಿದೆ, ಸರ್ಕಾರದಿಂದ ಸವಲತ್ತು ಎಲ್ಲ ಸಿಗ್ತಾ ಇದೆ. ಪ್ರತಿ ವರ್ಷ ಕಟ್ತಾ ಇರ್ತಾರ? ಹಾ, ಪ್ರತಿ ವರ್ಷ ಕಟ್ತೀವಿ. ಒಂದೊಂದ್ ವರ್ಷ ಬರುತ್ತೆ, ಒಂದೊಂದ್ ವರ್ಷ ಬರಲ್ಲ. ಬೆಳೆ ಆಯ್ತು ಅಂತ ಬರಲ್ಲ, ಒಂದೊಂದ್ಸರಿ ಒಂದ್ಸರಿ ಬೆಳೆ ಆಗ್ಲಿಲ್ಲ ಅಂದ್ರೆ ಬರುತ್ತೆ. ಬರುತ್ತೆ. ಈಗ ಮತ್ತೆ ನೀರಾವರಿ ಇದೆ ಅಂತಂದ್ರೆ ಎಷ್ಟು ಎಕರೆ ನೀರಾವರಿ ಇದೆ? ನೀರಾವರಿ 10 acres ಇದೆ ಸರ್. 10 acres. ಏನೇನು ಬೆಳೆಗಳು ಬೆಳಿತೀರ ಅದರಲ್ಲಿ? ಒಂದ್ರಲ್ಲಿ ಒಂದ್ 2 acres ಅಡಿಕೆ ತೋಟ ಮಾಡಿದ್ವಿ, ಒಂದು 3 acres ದಾಳಂಬ್ರೆ ಮಾಡಿದ್ವಿ. ದಾಳಂಬ್ರೆ ಸ್ವಲ್ಪ ಲೇಬರ್ ಸಮಸ್ಯೆ ಇದ್ದ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ವೈರಸ್ ಬಂತು. ವೈರಸ್ ಬಂದಿದ್ರಿಂದ ಸ್ವಲ್ಪ ತೆಗೆದು ಬಿಟ್ಟಿವಿ ಅದನ್ನು. ಈಗ ಅಡಿಕೆ ತೋಟ ಹಿಂಗಿದೆ, ಮೆಕ್ಕೆಜೋಳ ಅದು ಇದು ಮಿಶ್ರ ಬೆಳೆ ಬೆಳಿತೀವಿ. ಅದರಲ್ಲಿ ಸ್ವಲ್ಪ ಹಂಗೆ ಅಡಿಕೆ ತೋಟದಲ್ಲಿ ಮುಂಚೆ ಎಲ್ಲ ನಾವು ರೌಂಡ್ ಆಫ್ ಅಂತ ಬರುತ್ತೆ ತೋಟದಲ್ಲಿ ಸಿಕ್ಕಾಪಟ್ಲೆ ಕಳೆ ಅಂತ ಅದು ನೋಡಿತಿದ್ವಿ. ಅದು ನೋಡಿದ್ರೆ ಸುಪ್ಪ ಸಿಕ್ಕಾಪಟ್ಲೆ ಇಳುವರಿ ಕಡಿಮೆ ಆಗಿಬಿಡ್ತು. ಹಂಗಾಗ್ಬಿಟ್ಟು ಯಾಕೆ ಹಿಂಗಾಯ್ತಂತ ಹಿಂಗೆ ನೋಡಿ ಹಿಂಗ್ಯಾರು ಆ ಕಡೆ ಈ ಕಡೆ ರೈತರು ಹೇಳೋದು ಕೇಳಿ ಇದು ಹೊಡಿಬೇಡ್ರಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂದ್ರು. ಇವ್ ಎರಡು ವರ್ಷದಿಂದ ಅದು ಬಿಟ್ಟು ಹೊಡಿಯೋದು, ಅದು ಹೊಡಿಯೋದು ಬಿಟ್ಟಳಿದ್ದ ಅದು ಇಳುವರಿ ಚೆನ್ನಾಗಿ ಬರ್ತಿದೆ. ಹಂಗಾಗ್ಬಿಟ್ಟು ಅವಾಗ ಇವಾಗ ಕೊಟ್ಟಿಗೆ ಗೊಬ್ಬರ ಮಣ್ಣು ಎರಡೇ ಹಾಕೋದು ನಾವು. ಡ್ರಿಪ್ ಇದೆ, ಡ್ರಿಪ್ ನೀರು ಬಿಡ್ತೀವಿ. ಬ್ಯಾಸಿಗೆಯಲ್ಲಿ ಆದ್ರೆ 2 days ಒಂದ್ಸರಿ ಬಿಡ್ತೀವಿ. ಈ ಮಳೆಗಾಲ ಆದ್ರೆ 4 days ಒಂದ್ಸರಿ ಬಿಟ್ಟರು ಸಾಕು. ಅವಾಗ ರೌಂಡ್ ಆಫ್ ಅದೆಲ್ಲ ಹೊಡಿಬೇಕಾದಾಗ ನಮ್ಗೆ ಬಹಳ ಇಳುವರಿ ಕಮ್ಮಿ ಆಗಿ 2 acres 15-20 quintals ಆಗ್ಬಿಡ್ತು. ಬಹಳ ಕಮ್ಮಿ ಆಗ್ಬಿಡ್ತು ಬರ್ತಾ ಬರ್ತು. ಇವಾಗ 2 years ಇದು ಅದು ಬಿಟ್ಬಿಟ್ಟಿ ರೌಂಡ್ ಆಫ್ ಹೊಡೆಯೋದು. ಈ ಲೇಬರ್ಗೆ ಕಳೆ ತೆಗ್ಸೋದು, ಇಲ್ಲ ಟ್ರ್ಯಾಕ್ಟರ್ ಹೊಡಿತು, ಟ್ರ್ಯಾಕ್ಟರ್ ಆಯ್ತು ನಮ್ದು, ರೋಟ್ ಹೊಡಿತು ಸೆಂಟ್ರಲ್ಲಿ. ಅವಾಗಿದ್ದ ಸ್ವಲ್ಪ ಇಂಪ್ರೂವ್ ಆಗಿದೆ. ಇವಾಗ ಅವಾಗ 20 ಬರೋದು, ಈಗ ಅಲ್ಲೇ 50 quintals ಬಂದೈತೆ. 2 years ಇಂಪ್ರೂವ್ ಚೆನ್ನಾಗಾಗ್ಬಿಡ್ತು. ಹಂಗಾಗ್ಬಿಟ್ಟು ಇದೇ ಮಾಡೋಣ ಅಂತ ಮಾಡ್ತಿದ್ವಿ. ಇನ್ನೊಂದು ಈ ರೋಗ ಅಂತ ಬರುತ್ತೆ, ಸುಳಿ ಎಲ್ಲಿ ಗರಿ ಎಲ್ಲ ಒಣಗೋದು, ಅದೆಲ್ಲ ರೋಗಕ್ಕೆ ಇಲ್ಲಿ ಕೃಷಿ ಇಲಾಖೆಗೆ ಬಂದು ಅದು ತೋರಿಸಿ ತಗೊಂಡೋಗಿ ರೋಗಕ್ಕೆ ಔಷಧಿ ಹೊಡಿತೀವಿ. ಹೊಡೆದಳಿದ್ದು ಸ್ವಲ್ಪ ಕಂಟ್ರೋಲ್ ಆಗೈತೆ, ಆದ್ರೆ ಸ್ವಲ್ಪ ರೋಗ ಅಷ್ಟೊಂದು ಕಂಟ್ರೋಲ್ ಆಗ್ತಿಲ್ಲ. ಈ ಸರಿ ಬಿಸಿಲು ಜಾಸ್ತಿ ಇರೋದ್ರಿಂದ ರೋಗ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿದೆ, ಗರಿ ಒಣಗೋದು ನಿಲ್ತಿಲ್ಲ ಸ್ವಲ್ಪ ಕಂಟ್ರೋಲ್ ಬರ್ತಿಲ್ಲ. ಹಂಗಾಗಿ ಮಳೆ ಬಿದ್ದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿರೋದು, ಕೊನೆಗೇನೆ ರೋಗ ಬೀಳ್ತೈತೆ. ಅಡಿಕೆ ಕೊನೆ ಬರುತ್ತಲ್ಲ, ಅದೆಂಥದ ಒಂದು ರೋಗ ಬಿದ್ದು ಆ ಕೊನೆನ ಹಂಗೆ ಅಳ್ಳುದ್ರಿ ಅದೇ ಒಣಗೋಗ್ಬಿಡುತ್ತೆ. ಹಂಗೆ ಹಂಗೆ ಅದು ಸ್ವಲ್ಪ ಜಾಸ್ತಿ ಆಗಿದೆ ಸರ್ ಒಂದ್ 2 years. ಈ ತರ ಈ ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ ಇಷ್ಟೊಂದು ಇಳುವರಿ ಕಡಿಮೆ ಆಯ್ತು ಅಂದಾಗ ಈ ಕಳೆನಾಶಕ ಹೆಚ್ಚು ನಾವು ಸಿಂಪಡಣೆ ಮಾಡಿದಂಗೆಲ್ಲ ಭೂಮಿ ಫಲವತ್ತತೆ ಕಳ್ಕೊಳತ್ತೆ ಅಂತಾರೆ. ಹೌದು ಸರ್, ಫಲವತ್ತತೆ 100% ಕಳ್ಕೊಂಬತ್ತೆ. ಹಂಗಾಗ್ಬಿಟ್ಟು ಎರೆಹುಳು ಇರಲ್ಲ, ಭೂಮಿ ಬರಡಾದಂಗಾಗಿ ಗಟ್ಟಿ ಬರುತ್ತೆ. ಗಟ್ಟಿ ಬಂದು ಅದು ಇನ್ ಚೆಲ್ಕೆ ಹಾಕಿ ನಾವು ಕಡಿದ್ರೆ ಜಣ್ಣ ಅಂತ ಒಂಥರ ಕಬ್ಬಣ ಸೌಂಡ್ ಬಂದಂಗೆ ಬರುತ್ತೆ. ಇವಾಗ 2 years ಹೊಡೆದಿಲ್ವಲ್ಲ, ಸ್ವಲ್ಪ ಚೆಲ್ಕೆ ಹಾಕಿ ಹೇಳಿದ್ರೆ ಹಿಂಗೆ ಸುಮ್ಮನೆ ಲೈಟ್ ಹಿಂಗೆ ಹೇಳಿದ್ರೆ ಹಂಗೆ ಮಣ್ಣು ಬರುತ್ತೆ ಸರ್. ಆದರೆ ಒಂದು ಅಡಿ ಹಂಗೆ ತೆಗೆದ್ರೆ ಎರೆಹುಳು ಸಿಗ್ತೈತೆ ಸರ್ ಈಗಾಗಲೇ ಅಡಿಕೆ ತೋಟದಲ್ಲ ಒಂದು. ಹಂಗಾಗ್ಬಿಟ್ಟು ಇವಾಗ ಚೆನ್ನಾಗಿ ಇಂಪ್ರೂವ್ ಆಗ್ತೈತೆ ಅಡಿಕೆ ತೋಟ ನಮ್ದು. ಅಡಿಕೆ ತೋಟ ಎಲ್ಲ ನೀವು ನಾಟಿ ಮಾಡಿದ್ರೆ ನಿಮ್ಮ ತಂದೆ ನಾಟಿ ಮಾಡಿ? ನಮ್ಮ ತಂದೆಯವ್ರು ಮಾಡಿದ್ದು ಸರ್, ಅದು ನಮ್ಮ ಅಪ್ಪಾಜಿನ ಮಾಡಿದ್ದು. ಅಲ್ಲೇ ಒಂದು 40 ತೋಟ ನಮ್ದು. 40 ತೋಟ? ಹೌದು. ನಾವು ಈಗ ಅಲ್ಲಿ ಇನ್ನೊಂದ್ ಸರಿ ತೋಟ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಸಿ ಮಾಡ್ತಿದ್ವಿ. ನಮ್ದ್ರಲ್ಲಿ ಒಳ್ಳೆ ಚೆನ್ನಾಗಿದೆ ಮರ ನಮ್ದು. ಹಂಗಾರೆ ಅದ್ರಲ್ಲಿ ಸಸಿ ಮಾಡಿ ಈಗ ಒಂದು 4 acres ಮಾಡ್ತಿದ್ವಿ. ಈ ವರ್ಷ 4 acres ಮಾಡ್ತೀವಿ. ಮುನಿ ಸರಿ ಒಂದ್ 4 acres ಮಾಡ್ಬೇಕಂತ ಎಲ್ಲ ಸಸಿ ರೆಡಿ ಮಾಡಿದ್ವಿ ಸರ್. ಈಗ ನಾಟಿ ಮಾಡ್ಬೇಕು, ಈಗ ಮಳೆ ಬರಲ್ಲ ಅಂತ ವೇಟ್ ಮಾಡ್ತಾ ಇದ್ವಿ ಸರ್. ಮಳೆ ಬಂದಾಟಿ ನಾಟಿ ಮಾಡ್ಬೇಕು ಸರ್. ಈಗ 2 acres ಅಡಿಕೆ ತೋಟ ಆಲ್ರೆಡಿ ನಿಮಗೆ ಫಸಲಿ ಬಂದಿದೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಈ ಮೇಲ್ಗೊಬ್ಬರ ಕೊಡೋದಾಗಿರ್ಬೋದು, ನೀರಿನ ನಿರ್ವಹಣೆ ಆಗಿರ್ಬೋದು, ಅದೆಲ್ಲ ಯಾವ ರೀತಿ ಮಾಡ್ತಾರೆ? ಈ ಮೇಲ್ಗೊಬ್ಬರ ಈಗ ನವಂಬರ್ ಡಿಸೆಂಬರ್ ಬರುತ್ತೆ ಸರ್, ಅವಾಗ ಒಂಬಳೆ ಹೊಡೆಯೋ ಟೈಮ್ ಅದು. ನವಂಬರ್ ಡಿಸೆಂಬರ್ ಅಲ್ಲಿ ದನಿಂಗ್ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಕೆಂಪು ಮಣ್ಣು ಬರುತ್ತೆ, ಕೆಂಪು ಮಣ್ಣು ಹಾಕ್ತಿವಿ, ಅದಕ್ಕೆಲ್ಲ ಟ್ಯಾಕ್ಟ್ರಿಯಲ್ಲಿ ಬೇಸಾಯ ಮಾಡಿ ಉಳುಮೆ ಮಾಡಿ ನೀರು ಬಿಡ್ತೀವಿ. ಮಡಿ ಮಾಡಿ ನೀರು ಬಿಟ್ಬಿಡ್ತೀವಿ ಡ್ರಿಪ್ಪಲ್ಲಿ, ಡ್ರಿಪ್ಪಲ್ಲಿ ನೀರು ಬಿಟ್ಟರೆ ಸಾಕು ಸರ್. ಇದು ರಾಸಾಯನಿಕ ಗೊಬ್ಬರ ಬರುತ್ತಲ್ಲ ಸರ್, ಅದು ಆಲ್ಮೋಸ್ಟ್ ಅಡಿಕೆ ತೋಟಕ್ಕೆ ಹಾಕ್ಬಾರ್ದು ಸರ್. ಸ್ಟಾರ್ಟಿಂಗ್ ಚೆನ್ನಾಗಿ ಬರುತ್ತೆ, ಹೋಗ್ತಾ ಹೋಗ್ತಾ ಹೋಗ್ತಾ ಏನಾಗುತ್ತೆ ಇಳುವರಿ ಕಡಿಮೆ ಆಗುತ್ತೆ ಸರ್. ಹಂಗಾಗ್ಬಿಟ್ಟು ಮರನೇ ಒಂದ್ಸರಿ ಸುಳಿ ಬಿದ್ದು ಹೋಗ್ತಾವೆ. ಹಂಗೆ ರಾಸಾಯನಿಕ ಗೊಬ್ಬರ ಅಡಿಕೆ ತೋಟಕ್ಕೆ ಬಳಸ್ಬಾರ್ದು ಸರ್. ಕೊಟ್ಟಿಗೆ ಗೊಬ್ಬರ ಬಳಸಿದಷ್ಟು ಒಳ್ಳೇದು, ಒಳ್ಳೆ ಇಳುವರಿ ಸಿಗುತ್ತೆ ಸರ್ ಅಡಿಕೆ ತೋಟದಿಂದ. ವರ್ಷಕ್ಕೊಂದು ಸರ್ ನವೆಂಬರ್ ತಿಂಗಳಲ್ಲಿ ಒಂದೇ ಸರಿ ನಾವು ಮೇಲ್ ಗೊಬ್ಬರ ಕೊಡೋದು, ಈ ಮುಂಗಾರಲ್ಲಿ ಏನಾದರೂ ಕೊಡಲಿಲ್ಲ? ಅವಾಗ ಒಂದ್ಸರಿ ವರ್ಷಕ್ಕೆ ಒಂದು ಟೈಮ್ ಕೊಟ್ಟರೆ ಸಾಕು ಸರ್. ಒಂದ್ಸರಿ ಕೊಟ್ಟರೆ ಅದು ವರ್ಷದವರೆಗೂ ಮತ್ತೆ ಅದೇ ಮೇಂಟೆನೆನ್ಸ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಇಳುವರಿ ಬರುತ್ತೆ. ಹಂಗಾಗಿದೆ ಸರ್. ಈಗ ಅಡಿಕೆ ತೋಟದಲ್ಲೆಲ್ಲ ಈ ಕುರಿ ಮಂದೆ ಇಂಥದ್ದೆಲ್ಲ ಬಿಡಿಸಿದ್ರೆ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಾರೆ, ಆ ಥರ ಏನು ಮಾಡೋದಿಲ್ಲ? ಆ ಥರ ನಮ್ಮಲ್ಲಿ ಕುರಿ ಸಾಕಾಣಿಕೆ ಕಮ್ಮಿ ಸರ್ ನಮ್ಮ ಕಡೆ. ಹಂಗಾಗ್ಬಿಟ್ಟು ಕುರಿಯರು ನಾವು ಒಂದು ಎರಡು ಟೈಮ್ ಕರೆದ್ವಿ, ಯಾರು ಬರಲಿಲ್ಲ. ಹಂಗಾಗ್ಬಿಟ್ಟು ನಾವು ಇನ್ನೇನು, ನಮ್ಮ ದನ ಇದ್ದಾವೆ, ಒಂದು 8 ದನ, ಒಂದು 4 ಎಮ್ಮೆ ಇದ್ದಾವೆ, ಅದನ್ನೇ ಸಾಗಣೆ ಕೊಟ್ಟಿಗೆ ಗೊಬ್ಬರನೇ ಹಾಕ್ತೀವಿ. ನಾವು ಡೈರಿಗೆ ಹಾಲನ್ನು ಹಾಕ್ತೀವಿ, ದಿನಕ್ಕೆ ಒಂದು 5 ಲೀಟ್ರ್ ಅಂತ ಹಾಲು ಹಾಕ್ತೀವಿ ಸರ್. ಅದರಿಂದ ಹಾಲೂ ಸಿಗುತ್ತೆ, ಈ ಕಡೆ ಗೊಬ್ಬರನೂ ಸಿಗುತ್ತೆ, ಅದರಿಂದ ನಮಗೆ ಅನುಕೂಲ, ಮನೆಗೂ ಊಟಕ್ಕೆ ಎಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಎಮ್ಮೆ ಎತ್ತಿರೋದ್ರಿಂದ. ಹಿಂಗಿದೆ ಸರ್. ಈ 40 ವರ್ಷದ ಅಡಿಕೆ ತೋಟ ಆಗಿರೋದ್ರಿಂದ ಅದರೊಳಗಡೆ ಅಂತರ ಬೆಳೆಗಳು ಬೆಳೆದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಈ ವಿಳ್ಳೆದೆಲೆ, ಕಾಳುಮೆಣಸು, ಕೋಕೋ ಈ ತರ ಬೆಳೆಗಳನ್ನ ಬೆಳೆದ್ರೆ ಅದು ನಮ್ದು ವಿಳ್ಳೆದೆಲೆ ಇತ್ತು ಸರ್, ಹಾಕಿದ್ವಿ. ಅದು ಫಸ್ಟ್ಗೆ 8 ದಾಯ ಮಾಡಿದ್ರು ನಮ್ಮ ಅಪ್ಪಾಜಿರು. ನಾವು ಸ್ವಲ್ಪ ಹಳೆ ಗಿಡ ಅದು ಅಂತ ಹೇಳ್ಬಿಟ್ಟು ತಿರ್ಗ ಇನ್ನೊಂದ್ ಸರಿ ಇಟ್ಟು, ಅದರಲ್ಲಿ 4 ಆಯ್ತು. ಈಗ ಅದು ಬೇರ್ಕಾಲ್ ಜಾಸ್ತಿ ಆಗಿ ನಮ್ದು ವಿಳ್ಳೆದೆಲೆ ಬಳ್ಳಿ ಹೋಗ್ಬಿಡ್ತದ. ಇವಾಗ ಹೊಸ ತೋಟ ಮಾಡ್ತಿದ್ವಿ 4 ಅದಕ್ಕೆ ಮಾಡ್ಬೇಕು ಸರ್. ಈಗ ವಿಳ್ಳೆದೆಲೆ ತೋಟ ಹಾಕ್ಬೇಕು ಅದಕ್ಕಂತ ಇದೀವಿ ನಾವು. ಹಳೆ ತೋಟದಲ್ಲಿ ಬೇರ್ಕಾಲು ಈಗ 4 ಆದ್ರಿಂದ ಬೇರ್ಕಾಲು ಜಾಸ್ತಿ ಆದ್ರಿಂದ ಅದರಲ್ಲಿ ಇಳೆದೆಲೆ ಬರ್ತಿರ್ಲಿ, ಈಗ ಹೋಗ್ಬಿಡ್ತದು. ಈಗ ಹೊಸ್ತಾಗ ಮಾಡ್ಬೇಕು ಸರ್. ಹೊಸ್ತಾಗ ಮಾಡ. ಹೌದು ಸರ್. ಇದು ಎಲ್ಲ ಈ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ದ ಹೆಂಗ್ ಮಾಡ್ತೀರ? ಇಲ್ಲ ಸರ್, ನಾವು ಗುತ್ತಿಗೆ ಕೊಡ್ತೀವಿ. ಹಿಂಗೆ ಇಲ್ಲಿ ಹಿರಿಯರ ಹತ್ರ ಆಲೂರು ಅಂತ ಐತೆ, ಅವ್ರು ಬರ್ತಾರೆ ಗುತ್ತಿಗೆ ತಗೊಂತಾರೆ, ಕ್ವಿಂಟಲ್ ಇಷ್ಟು ಅಂತ ತಗೊಂತಾರೆ. ಮೊನ್ನೆ ಸರಿ 6,000 ಹೆಂಗ್ ಕೊಟ್ಟಿದ್ವಿ ಕ್ವಿಂಟಲ್ ಹಸಿಕಾಯಿನ, ಹಸಿಕಾಯಿನ ಕೊಟ್ಟಿದ್ವಿ. ಹಂಗಾಗ್ಬಿಟ್ಟು ಈ ಸರಿ ಹೋದಷ್ಟೇ ಈ ಸರಿ ಸ್ವಲ್ಪ ಲಾಭ ಆಯ್ತು. ಈ ಸರಿ ಇನ್ನು ಕೊಟ್ಟಿಲ್ಲ, ಇನ್ನು ಕೊಡ್ಬೇಕು ಸರ್. ಈ ಸರಿ ಸ್ವಲ್ಪ ಚೆನ್ನಾಗೈತೆ ರೇಟ್ ಅಂತ ಹೇಳ್ತಾವ್ರೆ. ಈ ಸರಿ ಇನ್ನು ಮಾರಾಟ ಮಾಡಿಲ್ಲ ಅವು. ಯಾಕೆ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡಬಾರ್ದು? ಅದು ಸ್ವಲ್ಪ ಲೇಬರ್ ಸಮಸ್ಯೆ ಸರ್. ಲೇಬರು ನಮ್ಮ ಕಡೆ ಸಿಗಲ್ಲ. ಒಂದು ಎಣ್ಣೆ ಅಳ್ಬೇಕಂದ್ರೆ 300 ರೂಪಾಯಿ ಕೊಡಬೇಕು, ಒಂದು ಗಂಡ ಅಳಂದ್ರೆ 400 ರೂಪಾಯಿ ಕೊಡಬೇಕು. ಅವರು ಟೈಮಿಗೆ ಸರಿ ಬರಲ್ಲ ಕೆಲಸಕ್ಕೆ, ಅವರು ಸಂಜೆವರೆಗೂ ಬೆಳಗ್ಗೆ ಬಂದರು ಮಧ್ಯಾಹ್ನ ಅಷ್ಟಿಗೆ ಅದೇ ಹೋಗ್ಬಿಡ್ತಾರೆ. ಲೇಬರ್ ಸಮಸ್ಯೆ ಇರೋದ್ರಿಂದ ಅಷ್ಟು ಮಾಡೋಕ್ಕಾಗ್ತಿಲ್ಲ ಸರ್ ನಮಗೆ. ಹಿಂಗೆ ಲೇಬರ್ ಸಮಸ್ಯೆ ತುಂಬ ಆಗುತ್ತೆ ನಮ್ಗೆ. ಹಂಗಾಗ್ಬಿಟ್ಟು ತೋಟನ ಕಾಂಟ್ರಾಕ್ಟ್ ಕೊಡ್ತೀರಾ? ಈ ಕಾಂಟ್ರಾಕ್ಟ್ ಕೊಟ್ಟರೆ ನಮ್ದೇನಿರಲ್ಲ, ಅವರೇ ಕೊಯ್ಕೊಂಡು ಕೊನೆ ತಗೊಂಡು ಹೋಗ್ತಾರೆ ಸರ್. ನಮ್ಗೇನು ತೂಕದ ಲೆಕ್ಕ ದುಡ್ಡು ಕೊಡ್ತಾರೆ? ದುಡ್ಡು ಕೊಡ್ತಾರೆ. ಹೌದು ಸರ್. ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ನಮಗೆ ಅಡಿಕೆ ತೋಟದಲ್ಲಿ? ಏನು ಕಮ್ಮಿ ಅಂದ್ರೂ ಈ 2 ವರ್ಷದಿಂದ 8-10 ಸಿಗ್ತದೆ ಸರ್. ಖರ್ಚು ಎಷ್ಟು ಖರ್ಚು ಮಾಡ್ತೀರ? ನಮ್ಮದು ಮ್ಯಾಕ್ಸಿಮಮ್ ಅಂದ್ರೆ ವರ್ಷಕ್ಕೆ 4-5 ಖರ್ಚು ಬರುತ್ತೆ. ಖರ್ಚು ಮಾಡ್ತೀರ? ಅದಕ್ಕೆಲ್ಲ ಗೊಬ್ಬರ, ನೀರು, ಔಷಧಿ, ಅದು? ಹೌದು ಸರ್, ಎಲ್ಲ ಸೇರಿ ಅಷ್ಟು ಬರುತ್ತೆ ಸರ್ ಖರ್ಚು. ಅಷ್ಟು ಬಂದ 10 ಲಾಭ ಇರುತ್ತೆ ಸರ್. 5 ಖರ್ಚು ಮಾಡಿ 5 ಲಾಭ ಇರುತ್ತೆ, ಉಳಿತಾಯ ಆಗುತ್ತೆ. ಉಳಿತಾಯ ಆಗುತ್ತೆ. ಅಡಿಕೆ ಬೆಳೆ ಒಂದು ಲಾಭದಾಯಕ ಅಂದ್ಬಿಟ್ಟು ಇತ್ತೀಚೆಗೆಲ್ಲ ಸಾಕಷ್ಟು ಜನ ರೈತರು ಅಡಿಕೆ ಬೆಳಿಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ? ಇದು ಒಳ್ಳೆ ಬೆಳವಣಿಗೆ, ಆದ್ರೆ ಈಗ ರೋಗ ಬಂದಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆದ್ರೆ ರೋಗ ಕಂಟ್ರೋಲ್ ಮಾಡಿದ್ರೆ ಒಳ್ಳೆ ಬೆಳವಣಿಗೆನೆ. ಈಗ ಲೇಬರ್ ತಗೊಳಲ್ಲ ಜಾಸ್ತಿ, ಅದು ಲೇಬರ್ ಅವಶ್ಯಕತೆ ಇಲ್ಲ. ಟ್ಯಾಕ್ಟರ್ ಇದ್ರೆ ಟ್ಯಾಕ್ಟರ್ಲ್ಲಿ ಬೇಸಾಯ ಹೊಡ್ಕೊಂಡ್ರೆ ಸಾಕು, ಕಳೆ ಅದೆಲ್ಲ ಕ್ಲೀನ್ ಆಗುತ್ತೆ. ಕೊಟ್ಟಿಗೆ ಗೊಬ್ಬರ ಮಣ್ಣು ಹೊಡ್ಕೊಂಡ್ರೆ ಅದು ಒಳ್ಳೆ ಅನುಕೂಲನೆ ಸರ್ ರೈತರಿಗೆ. ಒಂದ್ ಕಡೆ ಅದ್ರ ಮಧ್ಯದಲ್ಲಿ ಬಾಳೆನು ಇದೆಲ್ಲ ಬೆಳೆದ್ರೆ ಇನ್ನೂ ಅನುಕೂಲ ಇದೆ ಸರ್. ಬಾಳೆ, ಪಪ್ಪಾಯಿ ಅದೆಲ್ಲ ಬೆಳೆದ್ರೆ ಇನ್ನೂ ಅನುಕೂಲ ಇದೆ ಸರ್. ನಾವಿವಾಗ ಅದನ್ನೇ ಮಾಡ್ತೀವಿ, ಬಾಳೆ ಹಾಕ್ಬೇಕಂತ ಇದೀವಿ ಸರ್ ಸೆಂಟ್ರಲ್ ಎಲ್ಲ. ಈಗ ಮತ್ತೆ ಒಂದ್ 4 ನಾಟಿ ಮಾಡ್ಬೇಕು. 4 ನಾಟಿ ಮಾಡ್ಬೇಕು, ಆಲ್ರೆಡಿ ಬಂದೈತೆ ನಮ್ದು, ಸಸಿನೂ ಬಂದ್ಬಿಟ್ಟೈತೆ. ನಾಟಿ ಈ ಮುಂಗಾರಿ ಸ್ಟಾರ್ಟ್ ಮಾಡ್ಬೇಕು. ಹೌದು ಸರ್, ಮಾಡ್ಬೇಕು. ಬರೇ ಅಡಿಕೆ ಬೆಳೆಯ ಬದಲು ಇನ್ನು ಬೇರೆ ಯಾವ್ದಾರು ಹಣ್ಣಿನ ಬೆಳೆಗಳು, ಮಾವು, ದಾಳಿಂಬೆ? ದಾಳಿಂಬೆನೇ ಲಾಸ್ ಆಯ್ತು, ಲಾಸ್ ಆಯ್ತು, ಅದನ್ನು ತೆಗೆದು ಬಿಟ್ವಿ. ಮಾವು, ಸಪೋಟ, ತೆಂಗು ಈ ತರ ಬೆಳೆಗಳು ಬೆಳಿಬೇಕು. ತೆಂಗು ಹಾಕಿದ್ವಿ, ಸ್ವಲ್ಪ ಮಾವು ಹಾಕಿದ್ವಿ, ಅದೊಂದು 2 ಐತೆ. ಅದಿನ್ನು ಇನ್ನೊಂದು 2 ಬೇಕು ಫಸಲಿ ಬರಕ್ಕೆ, ಅದನ್ನ ಒಂದು ಮಾಡಿದ್ವಿ. ಆ ಕಡೆ ಮಿಶ್ರ ಬೆಳೆಗಳು ಅಂತ ಹೇಳ್ಬಿಟ್ಟು ಇವನ್ ಬೆಳ್ಕೊಂತೀವಿ ಅಲ್ಲ, ಮೆಕ್ಕೆಜೋಳ, ರಾಗಿ, ಭತ್ತ ಇದೆಲ್ಲ ಬೆಳ್ಕೊಂತೀವಿ ಸರ್. ಮೆಕ್ಕೆಜೋಳ ಸರಿ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. 2 ಒಂದು 100 ಪ್ಯಾಕೆಟ್ ಮೆಕ್ಕೆಜೋಳ ಬಂದಿದೆ ಈ ಸರ್. ಒಳ್ಳೆ ಇಳುವರಿ ಆತ್ ಮೆಕ್ಕೆಜೋಳ, ಅದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ವಿ. ಹಂಗಾಗ್ಬಿಟ್ಟು ಚೆನ್ನಾಗಿ ಬಂದೈತೆ. ಮನೆಗೆ ಊಟಕ್ಕೆ ಬೇಕಂತ ರಾಗಿ ಬೆಳ್ಕೊಂತೀವಿ, ಅದು 1 ಹಾಕಿರೋ ಏನಿಲ್ಲ ಅಂದ್ರೆ 20 ಪ್ಯಾಕೆಟ್ ಆಗುತ್ತೆ. ಗದ್ದೆ ಹೊಡೆದ್ರೆ 1 20 ಚೀಲ ಭತ್ತ ಸಿಗುತ್ತೆ, ಅದೆಲ್ಲ ಮನೆಗೆ ಊಟಕ್ಕೆ ಇಟ್ಕೊಂತೀವಿ. ಹಿಂಗಾಗ್ಬಿಟ್ಟು ಹಿಂಗ್ ಮಾಡ್ತೀವಿ ಸರ್. ಎಲ್ಲ ಪರವಾಗಿಲ್ಲ, ರೈತರಿಗೆ ಸ್ವಲ್ಪ ಅನುಕೂಲ ಐತಿ. ಮಿಶ್ರ ಬೆಳೆ ಬೆಳೆದ್ರೆ ಅನುಕೂಲ ಐತೆ. ಮೆಕ್ಕೆಜೋಳ ಪ್ರತಿ ವರ್ಷನೂ ಬೆಳಿತೀರ? ಪ್ರತಿ ವರ್ಷನೂ ಬೆಳಿತೀವಿ. ಹೋದ ಸರಿ ಸ್ವಲ್ಪ ಲಾಸ್ ಆಯ್ತು ಮೆಕ್ಕೆಜೋಳ ನಮ್ದು. ಅತಿಯಾಗಿ ಮಳೆ ಬಂದು ಅದು ಏನೋ ಒಂದ್ ರೋಗ ಅಂತ ಬಿತ್ತು ಮೆಕ್ಕೆಜೋಳಕ್ಕೆ, ಸುಳಿಯಿಂದ ಕೆಳಗ್ ಬಿಡದವರೆಗೆ ಹಂಗೆ ಒಣಗೋಗ್ಬಿಡೋದು ಒಂದೇ ಸರಿ. ಅದೇ ರೋಗ ಆಗ್ಬಿಟ್ಟು ಅದು ಒಳ್ಳೆ ತೆನೆಗೆ ಬಂದಾಗ ರೋಗ ಬಿದ್ದ್ಬಿಡ್ತು ಸರ್, ಅದು ಲಾಸ್ ಆಗ್ಬಿಡ್ತು. ಹೋದ ಸರಿ ಈ ಸರಿ ಒಂದ್ ಸ್ವಲ್ಪ ಮುಂಚೆನೆ ಹಾಕಿದ್ವಿ, ಅದಕ್ಕಂತಾನೆ ಮುಂಚೆ ಹಾಕಿದ್ರೆ ಸ್ವಲ್ಪ ಲಾಭದಾಯಕ ಆಗೈತೆ ಸರಿ, ಪರವಾಗಿಲ್ಲ. ಅಂದ್ರೆ ಮೆಕ್ಕೆಜೋಳ ಬೆಳೆಯೋದ್ರೆ ಒಂದು ಖರ್ಚು ಬರಲ್ಲ ಅಂತೀರ? ಇಲ್ಲ, ಈಗ ಮೆಕ್ಕೆಜೋಳ ನಾಟಿ ಮಾಡಕ್ಕೆ ಮಿಷಿನ್ ಐತೆ, ಟ್ಯಾಕ್ಟ್ರಲ್ಲಿ ನಾಟಿ ಮಾಡ್ತೀವಿ. ಅದಾದ್ಮೇಲೆ ಇದು ಲೇಬರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಕಳೆನಾಶಕ ಸಿಂಪಡಣೆ ಮಾಡ್ತೀವಿ. ಹಂಗಾದ್ಮೇಲೆ ಒಂದ್ಸರಿ ಸುಳಿ ಹುಳ ಅಂತ ಬೀಳುತ್ತೆ, ಅದರಲ್ಲಿ ಪಂಪ್ ಅಲ್ಲಿ ಒಂದ್ ಎರಡ್ ಟೈಮ್ ಫ್ರೇ ಮಾಡಿದ್ರೆ ಅದು ಬೆಳೆ ಬಂದ್ಬಿಡುತ್ತೆ. ಬೆಳೆ ಬಂದಾಗ ಕಟಾವ್ ಮಾಡಕ್ ಮಿಷಿನ್ ಇದಾವೆ, ಮಿಷಿನ್ ಕರ್ಕೊಂಡ್ ಬಂದು ಕಟಾವ್ ಮಾಡ್ತೀವಿ. ಅದೇನು ಅಷ್ಟೊಂದು ಖರ್ಚು ಬರಲ್ಲ ಸರ್, ಮೊದ್ಲಿಗಿಂತ ಈಗ ಸೂಕ್ತ ನನಗೆ ಅನ್ಸುತ್ತೆ. ಲೇಬರ್ ಅಂದ್ರೆ ಒಂದ್ ಎಣ್ಣೆ ಬೇಕಂದ್ರೆ 300 ರೂಪಾಯಿ ಕೇಳ್ತಾರೆ, ಒಂದ್ ಗಂಡಳ ಅಂದ್ರೆ 400 ರೂಪಾಯಿ ಕೇಳ್ತಾರೆ. ಹಂಗಾಗ್ಬಿಟ್ಟು ಲೇಬರ್ ಸಮಸ್ಯೆ ತುಂಬಾನೇ ಐತೆ ಸರ್. ಯಂತ್ರಗಳು ಬಂದಿರೋದ್ರಿಂದ ಲೇಬರ್ ಸಿಗ್ಲಿಲ್ಲ ಅಂದ್ರೆ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಹೌದು ಸರ್. ಒಂದ್ ಎಕರೆಗೆ ಮೆಕ್ಕೆಜೋಳ ಎಷ್ಟು ಪ್ಯಾಕೆಟ್ ವರೆಗೆ ಇಳುವರಿ ಬರುತ್ತೆ? ಅಲ್ಲಿ ಒಂದ್ ಎಕರೆಗೆ 20-35 ವರೆಗೂ ಬರುತ್ತೆ ಸರ್ ನಮ್ ನೆಲದಲ್ಲಿ. ಬೇರೆ ಕಡೆ ಎಲ್ಲ ಅವರು 40 ಬೆಳೆದೆ ಹಂಗೆಲ್ಲ ಹೇಳ್ತಾರೆ, ನಮ್ ನೆಲದಲ್ಲಿ 30-35 ಸಿಗುತ್ತೆ ಸರ್. ಮ್ಯಾಕ್ಸಿಮಮ್ ಒಳ್ಳೆ ಇಳುವರಿ ಅಂತ. ಪರವಾಗಿಲ್ಲ, 30 ಬಂದ್ರೆ ಸಾಕು ಸರ್, ನಮ್ಗೆ ಲಾಭದಾಯಕ ಆಗುತ್ತೆ. ಈಗ 2 ವರ್ಷದಿಂದ ಈ ಮೆಕ್ಕೆಜೋಳ ರೇಟ್ ಚೆನ್ನಾಗಿರೋದ್ರಿಂದ ಅದು ಅನುಕೂಲ ಅಂತೀರ? ಹೌದೌದು, ಅನುಕೂಲ ಐತೆ ಸರ್ ರೈತರಿಗೆ. ಅದೇ ಈಗ ಎಲ್ಲ ಬೇರೆ ಬೆಳೆ ಬೆಳೆದ್ರೆ ನೀರುಳ್ಳಿ ಮತ್ತೊಂದು ಯಾವ್ದಾದ್ರು ಬೆಳೆದ್ರೆ ಈಗ ಈರುಳ್ಳಿ ಅಂತ ಹಾಕ್ತಿವಿ, ಅದು ಕೊಳೆ ರೋಗ ಬರುತ್ತೆ, ಕೊಳತು ಹೋಗುತ್ತೆ, ಹೊಲದಲ್ಲೇನೆ ಕೊಳತು ತೋಗ್ಬಿಡುತ್ತೆ, ಅದು ಖರ್ಚು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಖರ್ಚು ಜಾಸ್ತಿ. ಈಗ ಮನೆಯಲ್ಲಿ ಕಿತ್ಕೊಂಡ್ಬಂದು ಪಾಕೆಟ್ಗೆ ಕೊಯ್ದು ಇಟ್ಟರೆ ಅಲ್ಲಿ ರೇಟ್ ಸಿಗಲಿಲ್ಲ ಅಂದ್ರೆ ಅಲ್ಲಿ ಕೊಳತು ಹೋಗುತ್ತೆ, ಅಲ್ಲಿ ತಿಪ್ಪಿಗೆ ಹಾಕ್ಬೇಕು ನಾವು, ಅಲ್ಲಿನೂ ನಷ್ಟ. ಹಂಗಾಗ್ಬಿಟ್ಟು ಮೆಕ್ಕೆಜೋಳದ ಏನು ನಷ್ಟ ಆಗಲ್ಲ. ಈಗ ತೆನೆ ಮುರ್ಕೊಂಬಂದು ಮನೆ ತಿಂಗಳಂಗಟ್ಲೆ ಬೇಕಾದ್ರೆ ಮನೆ ಹತ್ರ ತಂದು ಇಟ್ಕೊಂಬೋದು. ಇದು ಈರುಳ್ಳಿ ಹೆಂಗ್ ಬರಲ್ಲ, ಕೊಳತೋಗುದು ಬೇಗ. ಹಂಗಾಗ್ಬಿಟ್ಟು ಈರುಳ್ಳಿದ್ ಬಹಳ ಖರ್ಚು ಇದೆ ಸರ್. ಮತ್ತೆ ಪ್ರಾರಂಭದಿಂದ ಕೊನೆಗೆ ಮಾರ್ಕೆಟ್ ತಲುಪೋವರೆಗೂ ಈರುಳ್ಳಿದ ಖರ್ಚು? ಹೌದು ಸರ್, ನಾವು ಮಾರಾ ತನಕನು ಖರ್ಚು ಇರುತ್ತೆ ಈರುಳ್ಳಿದ. ಈರುಳ್ಳಿ ಹಂಗಾಗ್ಬಿಟ್ಟು ಇವಾಗ ಏನು ಭಾರಿ ಸಿಕ್ಕಾಬಟ್ಲೆ ಕೊಳೆ ರೋಗ ಅಂತ ಸ್ಟಾರ್ಟ್ ಆಗ್ಬಿಟ್ಟೆ ಸರ್, ಎಲ್ಲಾ ಕಡೆ ಬರ್ತಿದೆ ಅದು. ಹಂಗಾಗ್ಬಿಟ್ಟು ಈರುಳ್ಳಿ ಬೆಳೆ ತುಂಬಾ ಕಷ್ಟ ಐತಿ. ಅವ್ರ ಅಂಗಡಿಯವ್ರು ಹೇಳ್ತಾರೆ, ಈರುಳ್ಳಿ ಹಾಕ್ಬೇಡ ಕಣಪ್ಪ, ಸ್ವಲ್ಪ ಕೊಳೆ ರೋಗ ಜಾಸ್ತಿ ಬರುತ್ತೆ, ಹಾಕಕ್ಕೆ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ ಅಂಗಡಿಯವ್ರ. ಬೀಜ ತರಕ್ ಹೋದ್ರೆ ಹಿಂಗಿದೆ ಸರ್ ಈರುಳ್ಳಿದು. ಮೆಕ್ಕೆಜೋಳನೇ ಅನುಕೂಲ ಅಂತೀರ? ಈಗ ಸದ್ಯದ ಮಟ್ಟಕ್ಕೆ ಮೆಕ್ಕೆಜೋಳನೇ ಅನುಕೂಲ. ಮೆಕ್ಕೆಜೋಳ, ಹೌದು ಸರ್. ಮತ್ತೆ ಇನ್ನು ಬೇರೆ ಬೇರೆ ಏನ್ ಬೆಳೆಗಳು ಬೆಳೀತಾರ ನೀರಾವರಿಯಲ್ಲಿ? ಮೆಕ್ಕೆಜೋಳ, ರಾಗಿ ಬಿಟ್ರೆ? ಅವು ಬಿಟ್ರೆ ಈಗ ಸ್ವಲ್ಪ ಇದು ಅಡಿಕೆ ತೋಟದಲ್ಲಿ ಶಡೆ ಅಂತ ಹಾಕಿದ್ವಿ. ಶಡೆ ಹಾಕಿ ಬಿಟ್ಟು ಅದು ಒಂದ್ ಸ್ವಲ್ಪ ಕುರಿ ಮರಿ ಸಾಕಾಣಿಕೆ ಮಾಡಿದ್ವಿ. ಅದರಲ್ಲಿ ಒಂದು 20 ಮರಿ ಸಾಕಿದ್ವಿ ಮೊನ್ನೆ, 6,500 ಕೊಟ್ಟು ತಂದಿದ್ವಿ. ಒಂದ್ 3 ತಿಂಗಳು ಮೇಸಿದ್ವಿ ಸರ್, 3 ತಿಂಗಳಿಗೆ 12,500 ಒಂದ್ ಮರಿ ಮಾರಿದ್ವಿ. ವೆರಿ ಗುಡ್. ಹಂಗಾಗ್ಬಿಟ್ಟು ನಮ್ಗೆ ಅದಕ್ಕೆ 1 ಲಕ್ಷ ರೂಪಾಯಿ ಲಾಭ ಸಿಕ್ಕಿದೆ 3 ತಿಂಗಳಲ್ಲಿ. ಬೇರೆ ಏನ್ ಬೆಳೆದ್ರು ಇವತ್ತಿನ ದಿವಸದಾಗ ಅಷ್ಟು ಲಾಭ ಅಷ್ಟು ಬೇಗ ಸಿಗಲ್ಲ. ಅದೇ ಅದ್ರ ಕುರಿ ಸಾಕಾಣಿಕೆ ಈಗ ನೀರಾವರಿ ಜೊತೆಗೆ ಅದನ್ನು ಸ್ವಲ್ಪ ಇರಲಿ ಅಂತ ಅದನ್ನು ಮಾಡ್ತಿದ್ವಿ. ಅದ ಹಂಗಾಗ್ಬಿಟ್ಟು ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಹೆಚ್ಚಿನದಾಗಿ ಮಾಡ್ಬೇಕು. ನಮ್ದು ಜಾಗ ತೋಟದಲ್ಲಿ ಇದೀವಿ ನಾವು, ತೋಟದಲ್ಲಿ ತುಂಬಾನೇ ಜಾಗ ಐತೆ. ಹಂಗಾಗ್ಬಿಟ್ಟು ನಮ್ಗೇನು ಸಾಕಾಣಿಕೆ ಸಮಸ್ಯೆ ಆಗಲ್ಲ, ಅಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಶೆಡ್ ಮಾಡಿದಂಗೆ ಮಾಡಿದ್ವಿ, ಅದರಲ್ಲಿ ಸಾಕ್ತಿದ್ವಿ. ಅದು ಇದ್ರ ಜೊತೆಗೆ ಸಂಜೆ ಬೆಳಿಗ್ಗೆ ಸ್ವಲ್ಪ ನೋಡ್ಕೊಂಡ್ರೆ ಚೆನ್ನಾಗಿದೆ ಸರ್ ಲಾಭ. ಈ ಕೃಷಿ ಮಾಡ್ತಿದ್ದಂತರು ಈ ಕುರಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಈಗ ಕೃಷಿನೇ ಒಂದೇ ನಂಬ್ಕೊಂಡಿದ್ರೆ ಒಂದ್ ಟೈಮ್ ಕೃಷಿಯಲ್ಲಿ ಲಾಸ್ ಆಗುತ್ತೆ. ಹಂಗಾಗ್ಬಿಟ್ಟು ಕೃಷಿಯಲ್ಲಿ ಲಾಸ್ ಆದ್ರು ಈ ಕಡೆ ಇದ್ರಲ್ಲಿ ಕುರಿ ಸಾಕಾಣಿಕೆಲ್ಲಾದ್ರೂ ಈಗ ಅಡಿಕೆ ತೋಟದಲ್ಲಿ ಶೆಡೆ ಇದೆ, ಅದು ಕಂಡವ್ರಿಗೆ ಬೇರೆಯವ್ರಿಗೆ ಮಾರ್ತಿದ್ವಿ ನಾವು. ಮಾರಬೇಕಾದಾಗ ಒಂದು ಎಕರೆಗೆ ಏನಿಲ್ಲ ಅಂದ್ರೆ 10,000 5,000 ಕೊಡೋರು. ಹಂಗಾಗ್ಬಿಟ್ಟು ಇದು ಇವರಿಗೆ ಕೊಟ್ರೆ ಇಷ್ಟು ನಮ್ಗೆ ಏನು ಲಾಸ್ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ನಾವೇ ಮರಿ ಸಾಕಾಣಿಕೆ ಮಾಡಿದ್ರೆ ಹಿಂಗೆ ಲಾಭ ಬರುತ್ತೆ ಅಂತ ನಮ್ಮ ಫ್ರೆಂಡ್ ಹೇಳಿದರು. ಅವರಿಂದ ಹಿಂಗೆ ತಿಳ್ಕೊಂಡು ನಾನು ಸ್ವಲ್ಪ ಮಾಡಿದೆ. ಹಂಗಾಗ್ಬಿಟ್ಟು ನನಗೆ ಸ್ವಲ್ಪ ಲಾಭ ಸಿ 3 ತಿಂಗಳಿಗೆ 1 ಲಕ್ಷ ರೂಪಾಯಿ ಲಾಭ ಸಿಕ್ತು. ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಈ ಸರಿ ಈ 20 ಮಾಡಿದ್ವಿ, ಈ ಸರಿ ಒಂದು 50 ಮಾಡ್ಬೇಕಂತ ಇದ್ದೀನಿ ಸರ್. ಹಂಗಾಗ್ಬಿಟ್ಟು ಇದರಲ್ಲಿ ಪರವಾಗಿಲ್ಲ, ಲಾಭ ಇದೆ ಅನ್ಸುತ್ತೆ. ಕುರಿ ಸಾಕಾಣಿಕೆ ಮಾಡೋಕ್ಕೆ ಏನಾದರೂ ಪ್ರತ್ಯೇಕ ಫಾರಂ ಮಾಡಿದ್ರೆ ಅಥವಾ ಮೊನ್ನೆ ಮನೆ ಮುಂದೆ ಹಟ್ಟಿ ತರ ಮಾಡ್ಕೊಂಡೆ? ಇಲ್ಲ, ನಮ್ದು ತೆಂಗಿನ ತೋಟ ಎಲ್ಲ ಇದೆಯಲ್ಲ, ಅಡಿಕೆ ತೋಟದಲ್ಲಿ ತೆಂಗಿನ ಗಿಡ ಇದಾವೆ, ಅದರಲ್ಲಿ ತೆಂಗಿನ ಗರಿ ಬರುತ್ತೆ. ಗರಿಯಲ್ಲಿ ನಮ್ದು ಕೊಟ್ಟಿಗೆ ಅಂತ ಮಾಡ್ಕೊಂಡಿದ್ವಿ, ಆ ಕೊಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡ್ತೀವಿ. ಸದ್ಯಕ್ಕೇನು ಸೆಟ್ ಮಾಡಿಲ್ಲ, ಮುಂದೆ ಮಾಡ್ತೀವಿ, ಮಾಡ್ಬೇಕಂತ ಇದೆ. ಇದು ಲೋನ್ಗೆ ಅಪ್ಲೈ ಮಾಡಿದ್ವಿ, ಲೋನ್ ಆದ್ಮೇಲೆ ಮಾಡೋಣ ಅಂತ ಇದ್ದೀನಿ ಸರ್. ಈಗ ಸ್ವಲ್ಪ ಮರಿ 20 ಮರಿ ಆಗಿರೋದ್ರಿಂದ ಇಲ್ಲೇ ನಿರ್ವಹಣೆ ಮಾಡಬಹುದು, ಕಷ್ಟ ಆಗಲ್ಲ ಅಂತ. ಇಲ್ಲೇ ಕೊಟ್ಟಿಗೆಯಲ್ಲಿ ನಿರ್ವಹಣೆ ಮಾಡಬಹುದು ನಾವು. ಏನ ಕುರಿಗೆ ನಾವು ಅಟ್ಟನೇ ಬೇಕಂತೇನಿಲ್ಲ, ಅವೇನು ಎಲ್ಲಿ ಬೇಕಾದ್ರೂ ಇರ್ತವೆ, ಮಾಡಬಹುದು. ಚೆನ್ನಾಗಿ ನೋಡ್ಕೋಬೇಕು, ನೋಡ್ಕೊಳೋದ ಮೇಲೆ ಡಿಪೆಂಡ್ ಸರ್. ಡಿಪೆಂಡ್. ಈ ಕುರಿ ಸಾಕಾಣಿಕೆ ಮಾಡೋದೇನು ಕಷ್ಟ ಅನ್ಸಲ್ಲ? ಇಲ್ಲ, ಅಷ್ಟೊಂದೇನು ಕಷ್ಟ ಅನ್ಸಲ್ಲ. ಈಗ ಬ್ಯಾಸ್ಗೆಲ್ಲ ಅಷ್ಟೊಂದು ಕಷ್ಟ ಆಗಲ್ಲ, ಮಳೆಗಾಲ ಸ್ವಲ್ಪ ಕಷ್ಟ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಬ್ಯಾಸ್ಗೆಲ್ಲ ಸಾಕ್ತಿವಿ ಆಲ್ಮೋಸ್ಟ್ ಜನವರಿ ತಗೊಂಡ್ರೆ ಒಂದ್ 3 ತಿಂಗಳು ಮೇಸ್ತಿವಿ. ಅವಾಗ ಮಾರಿದ್ರೆ ಮತ್ತೆ ತಿರ್ಗಿ ಜನವರಿಗೆ ತಗೊಳಕ್ ಹೋಗಲ್ಲ, ಅಲ್ಲೇ ಸುಮ್ನೆ ಇರ್ತೀವಿ. ಹಂಗೆ ಹಿಂಗಿರುತ್ತೆ ಸರ್. ಈ ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆಲ್ಲ ಈ ಗ್ರಾಮ ಪಂಚಾಯತಿ ವತಿಯಿಂದ ಈ ಶೆಡ್ ಈ ತರ ಎಲ್ಲ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅವಕಾಶ ಐತೆ, ಅವನ್ನೇನು ಉಪಯೋಗಿಸ್ಕೊಳ? ಅದನ್ನ ಉಪಯೋಗಿಸ್ಕೊಂತಿದ್ವಿ ಸರ್, ಈಗ ಬಂದಿದಾವೆ, ಮಾಡಿಸ್ಬೇಕು, ಅದನ್ನೇ ವೇಟ್ ಮಾಡ್ತಿದ್ದೀನಿ. ಈಗ ಮಾಡಿಸಕಂತ ಬಂದಿದಾವೆ, ಒಂದು ಶೆಡ್ಡಿಗೆ ಅಪ್ಲೈ ಮಾಡಿದ್ವಿ, ಅದೇನೋ ಕೊಡ್ತದಾರೆ ಈಗ ಆಲ್ಮೋಸ್ಟ್ ಬಂದೈತೆ, ಮಾಡ್ಬೇಕು ಸರ್. ಮಾಡ್ಬೇಕು. ಈಗ ಮರಿ ಅಂದ್ರೆ ಎಲ್ಲಿಂದ ತಗೊಂಬಂದ್ರಿ? ನಾವು ಈ ಕಡೆ ಹೊಸಪೇಟೆ ಸೈಡ್ ಹೋಗಿದ್ದೀವಿ ಸರ್, ಅಲ್ಲಿ ಒಂದು ಏರೂರು ಅಂತ ಬರುತ್ತೆ ಸಂತೆ, ಬಾದಾಮಿ ಡಿಸ್ಟಿಕ್ ಅಲ್ಲಿ, ಅಲ್ಲಿ ತಗೊಂಬಂದಿದ್ವಿ ಸರ್. ಅಲ್ಲಿ ತಗೊಂಬಂದ್ರಿ? ಇಪ್ಪತ್ತು ಮರಿ ತಗೊಂಬಂದ್ರೆ? ಹೌದು ಸರ್, ಬಿಳೆ ಮರಿ ಅಂತ ಬರುತ್ತೆ. ಬಿಳೆ ಮರಿ ಬಹಳ ಚೆನ್ನಾಗಿರುತ್ತೆ ಸರ್, ಲೆಂತ್ ಉದ್ದ ಇರುತ್ತೆ ಮರಿ, ಒಳ್ಳೆ ಚೆನ್ನಾಗಿ ಬೆಳವಣಿಗೆನು ಬರುತ್ತೆ, ಒಳ್ಳೆ ಈ ನೆಲಕ್ಕೆ ನಮ್ಮಲ್ಲಿ ಸೂಪರ್ ಆಗಿ ಬರುತ್ತೆ ಮರಿ. ಸೂಪರ್ ಬರುತ್ತೆ. ನಮ್ಮ ಒಂದು ಈ ನಾಟಿ ತಳಿ ಸಾಕಾಣಿಕೆ ಮಾಡೋಕ್ಕೂ ಆ ಮರಿಗಳು ಸಾಕಾಣಿಕೆ ಮಾಡೋದಕ್ಕೆ ಏನು ವ್ಯತ್ಯಾಸ? ಈ ನಾಟಿ ಮರಿ ಆದ್ರೆ ಸ್ವಲ್ಪ ಬೆಳವಣಿಗೆ ಬೇಗ ಬರಲ್ಲ, ಲೇಟ್ ಆಗುತ್ತೆ. ಅವು ಆದ್ರೆ ಸ್ವಲ್ಪ ಬೆಳವಣಿಗೆ ಬೇಗ ಬರುತ್ತೆ, ಚೆನ್ನಾಗಿ ಕಂಡ ಇಡ್ತಾವ, ತೂಕ ತೂಕ ಜಾಸ್ತಿ ಬರುತ್ತೆ ಬೇಗ. ಹಂಗಾಗ್ಬಿಟ್ಟು ನಮ್ಮ ಮರಿ 3 ತಿಂಗಳು ಮೇಯಿಸಿದ್ರು 8,000-10,000 ಮಾರ್ತೀವಿ. ಅವು 3 ತಿಂಗಳಿಗೆ 12 ವರ್ಷವರೆಗೂ ಮಾರಿದ್ದೀನಿ ಒಂದು ಮರಿನ. ಅದು ಮಾರಾಟ ಮಾಡೋದಿಲ್ಲ, ನಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು. ಮಾಡಬಹುದು ಸರ್, ಚಿತ್ರದುರ್ಗ, ಹಿರಿಯೂರು, ಪಾವಗಡ ಇಲ್ಲೆಲ್ಲ ಸಂತೆಗೆ ಮಾರಬಹುದು ಸರ್. ಈ ತರ ಇದೆ ಸರ್. ಎಷ್ಟು ತಿಂಗಳು ಕಾಪಾಡಬೇಕು? ಒಂದು 3-4 ತಿಂಗಳು ಸಾಕಿದ್ರೆ ಸಾಕು ಸರ್. ಸಾಕಾಗುತ್ತೆ. ಹೌದು ಸರ್. ಸಣ್ಣ ಮರಿಗಳು ತಗೊಂಡ್ಬರ್ತಾರೆ ನೀವು, ಅವನ್ನೆಲ್ಲ ನಿರ್ವಹಣೆ ಚೆನ್ನಾಗಿ ಮಾಡ್ಬೇಕಾಗತ್ತೆ. ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಅವು ಸಣ್ಣ ಮರಿ ತಂದಾಗ ಒಂದು 1 ತಿಂಗಳು ನಮ್ಗೆ ನಮಗೆ ಇಲ್ಲಿ ಬಂದ್ಮೇಲೆ ಅಡ್ಜಸ್ಟ್ ಆಗಕ್ಕೆ ಅವಕ್ಕೆ ಸ್ವಲ್ಪ ಹೆಚ್ಚಿನದಾಗಿ ಸೆಡೆ ಸೊಪ್ಪು ಅಂತ ಬರುತ್ತೆ, ಸೆಡೆ ಸೊಪ್ಪು ಹಾಕ್ಬೇಕು, ಮೆಕ್ಕೆಜೋಳ ಅದನ್ನ ಜಿನ್ ಮಾಡಿಸಿ ನುಚ್ಚಿಗೆ ಮಾಡಿಸಿ ಅದೆಲ್ಲ ಹಾಕಿ ಸ್ವಲ್ಪ ಒಂದು 1 ತಿಂಗಳು 1 ಕೆಣ ತಕ್ಕ ಅಷ್ಟು ನೋಡ್ಕೊಂಡ್ರೆ ಒಂದು ಕೆಮೇಲೆ ಹಿಂಗೆ ಕೊರಲೆ ಇದು ಸೆಡೆ ನೇಪಿಯರ್ ಹುಲ್ ಅಂತ ಬರುತ್ತೆ ಅದು ಕಡಲೆ ಬಳ್ಳಿ ಇಷ್ಟ ಹಾಕಿದ್ರೆ ಸಾಕು. ನಮ್ದು ಜಮೀನು ಅಲ್ಲೇ ಮನೆಯಲ್ಲೇ ತೋಟದಲ್ಲಿ ಇರೋದ್ರಿಂದ ನಾವು 4:00-6:00 ಹೊರಗಡೆ ಬಿಡ್ತೀವಿ ಮೇಯಕ್ಕೆ. ಬೆಳಿಗ್ಗೆ ಎದ್ದಟ್ಟಿಗೆ ಸ್ವಲ್ಪ ಕಡಲೆ ಬಳ್ಳಿ ಹಾಕ್ತೀವಿ, ಅದಾದ್ಮೇಲೆ ಮಧ್ಯಾಹ್ನ ಇದು ನೇಪಿಯರ್ ಹುಲ್ ಹಾಕ್ತೀವಿ, ಸಂಜೆ ಸೆಡೆ ಹಾಕ್ತೀವಿ. ಅವಾಗ 1 ಗಂಟೆ ಮೇಯಕ್ಕೆ ಬಿಡ್ತೀವಿ ಅಷ್ಟೇ ಸರ್. ಸಂಜೆ ಟೈಮ್ 4:00-6:00. ಅವ್ಕೇನಾದ್ರೂ ರೋಗ ಕಾಯಿಲೆಗಳು ಬಂದ್ರೆ ಯಾವ ರೀತಿ? ನಾವು ನಮ್ಮೂರಲ್ಲೇ ಹಾಸ್ಪಿಟಲ್ ಇದೆ, ನಟಿನರಿ ಹಾಸ್ಪಿಟಲ್ ಇದೆ, ಡಾಕ್ಟರ್ ಇದಾರೆ, ಡಾಕ್ಟರ್ ಕರ್ಕೊಂಡ್ಬಂದು ತೋರಿಸಿ ಅವ್ರು ಇಂಜೆಕ್ಷನ್ ಕೊಡ್ತಾರೆ, ಇಂಥ ಮೆಡಿಸಿನ್ ಹಾಕ ಅಂತ ಹೇಳ್ತಾರೆ, ಕೊಟ್ಟು ಹೋಗ್ತಾರೆ ಹಾಸ್ಪಿಟಲ್ ಇಂದಾನೆ. ಅದು ಹಾಕ್ತೀವಿ, ಕೆಲವು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಬರ್ಕೊಡ್ತಾರೆ, ತಂದು ಕೊಟ್ಟು ಹೊರಗಡೆ ತರಿಸಿ ಅವ್ರನ್ನ ಕರ್ಕೊಂಬಂದು ಹಾಕ್ಸ್ತೀವಿ ಸರ್. ಹಂಗಾಗಿ ಡಾಕ್ಟರ್ ನಮ್ಮೂರಲ್ಲಿ ಇರೋದ್ರಿಂದ ನಮ್ಗೇನು ಅಷ್ಟೊಂದು ಸಮಸ್ಯೆ ಆಗಲ್ಲ, ಬಂದು ಎಲ್ಲ ನೀಟಾಗಿ ನೋಡ್ಕೊಂತಾರೆ ಸರ್. ಈಗ 2 ವರ್ಷದಿಂದ ಸಾಕಾಣಿಕೆ ಮಾಡ್ತಾರಲ್ಲ, ಯಾವಾದ್ರೂ ಸಾವು ನೋವುಗಳು ಅವುಗಳಲ್ಲಿ ಲಾಸ್ ಆಗಿರೋದುಂಟ? ಮೊನ್ನೆ ಮರಿ ತಂದಿದ್ವಲ್ಲ ಸರ್, ಒಂದ್ ಮರಿ ಇದ್ಕಿದಂಗೆ ಸತ್ತೋಗ್ಬಿಡ್ತು. ಅದು ಹಂಗಾಗಿ ಡಾಕ್ಟರ್ ಕರ್ಕೊಂಬಂದು ತೋರಿಸಿದ್ವಿ, ಇದು ಯಾವ್ದು ಇಟಿ ಆಗೈತೆ, ಒಂದು ಇಂಜೆಕ್ಷನ್ ಮಾಡ್ಸಪ್ಪ ಅಂತೇಳಿ ಅವ್ರ ಡಾಕ್ಟರ್ ಬರ್ಕೊಟ್ಟು ಮಾಡಿದ್ರು. ಅದಾದ್ಮೇಲೆ ಒಂದಿನ ಒಂದು ಹಿಂಗೆ ಮೇಯಕ್ ಬಿಟ್ಟಿದ್ವಿ ತೋಟದಲ್ಲಿ, ಬಿಟ್ಟಾಗ ಏನಾಯ್ತು, ಒಂದಕ್ಕೊಂದು ಇರ್ದಾಡ್ಬಿಟ್ಟು ಇರ್ದಾಡ್ಬಿಟ್ಟು ಅದೆಲ್ಲ ಈ ಎದೆ ಭಾಗಕ್ಕೆಲ್ಲ ಗುದ್ದ್ಬಿಟ್ಟೈತೆ ಒಂದು. ಹಂಗಾಗ್ಬಿಟ್ಟು ಅದು ಇದ್ಕಿದಂಗೆ ಒಂದೇ ಸರಿ ಅಲ್ಲೇ ಸುತ್ತೋಗ್ಬಿಡ್ತು. ಹಂಗಾಗ್ಬಿಟ್ಟು ಹಿಂಗೆ ಒಂದೊಂದ್ಸರಿ ಆಗುತ್ತೆ, ನಾವು ಆದಷ್ಟು ಹುಷಾರಾಗಿ ನೋಡ್ಕೊಂಡಿರ್ಬೇಕು. ಹೌದು ಸರ್, ಹುಷಾರಾಗಿ ನೋಡ್ಕೊಂಡಷ್ಟು ಚೆನ್ನಾಗೈತೆ. ಚೆನ್ನಾಗೈತೆ. ಹೌದು. ಯಾವ ಸಮಯದಲ್ಲಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅಂತ? ಇದು ಬಕ್ರಿ ಬರುತ್ತಲ್ಲ, ಈ ಬಕ್ರಿ ಮಾರಮ್ಮನ ಹಬ್ಬ, ಈ ಟೈಮಲ್ಲಿ ಒಳ್ಳೆ ಲಾಭ ಸಿಗುತ್ತೆ ಸರ್. ಒಂದು ಮರಿಗೆ ಏನಿಲ್ಲ ಅಂದ್ರೂ ಚೆನ್ನಾಗಿ ಮೇಯಿಸಿದ್ರೆ ಒಂದು 5 ತಿಂಗಳು ಮೇಯಿಸಿದ್ರು ಅಂದ್ರೆ 18,000-20,000 ಹೋಗುತ್ತೆ. ನಾವು ಅಷ್ಟು ದಿನ ಮೇಯಿಸಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಮಾರಿದ್ವಿ. ಹಂಗ 3 ತಿಂಗಳು ಮಾರಿಬಿಟ್ಟಿವಲ್ಲ, 12,000 ಸಿಕ್ಕಿದೆ ಸರ್. ಅಂದ್ರೆ ವರ್ಷಕ್ಕೆ ಒಂದು 3-4 ಬ್ಯಾಚ್ ಮಾರಾಟ ಮಾಡ್ಬೇಕನ್ನೋ ಉದ್ದೇಶ? ವರ್ಷಕ್ಕೆ 3-4 ಬ್ಯಾಚು ಅದು ಸೆಡ್ ಮಾಡ್ಬೇಕಂತ ಇದೀವಿ ಸರ್. ಫಸ್ಟ್ ಸೆಡ್ ಮಾಡಿ ಒಂದು 20 ಮರಿ, ಒಂದು 20 ಕುರಿ ಸಾಕಿದ್ರೆ ಅದರಲ್ಲೇ ಮರಿ ಹುಟ್ಟುತ್ತಲ್ಲ, ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಬೇಕು ಅಂತಕೊಂಡಿದ್ವಿ ಸರ್. ಅದ್ರಲ್ಲಿ ಕ್ರಾಸ್ ತಳಿ ತಂದ್ಬಿಟ್ಟು ಮಾಡ್ಬೇಕಂತ ಇನ್ನೂ ಐತೆ, ಇನ್ನು ಮಾಡ್ತೀವಿ, ಮುಂದೆ ಸೆಡ್ ಮಾಡಿ ಅವೆಲ್ಲ ಮಾಡ್ತೀವಿ ಸರ್. ಹೌದು ಸರ್. ಈ ತೋಟ ಜಮೀನು ಇವನ್ನೆಲ್ಲ ನೋಡ್ಕೊಂಡು ಈ ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ ಸಮಯ ಸಿಗುತ್ತಾ? ಈಗ ತೋಟ ಜಮೀನ್ ಅಂದ್ರೆ ಆಗ್ಲೆಲ್ಲ ತೋಟ ಜಮೀನಲ್ಲಿ ಕೆಲಸ ಮಾಡ್ತೀವಿ ಸರ್, ಲೇಬರ್ ಇಟ್ಕೊಂತೀವಿ, ಲೇಬರ್ ಇಟ್ಕೊಟ್ಟು ಕೆಲಸ ಮಾಡಿಸ್ತೀವಿ. ಈಗ ಬೆಳಿಗ್ಗೆ ಹೊತ್ತ ಇವಕ್ಕೆ ಹುಲ್ಲು ಹಾಕೋದ್ರೆ ಮೇಯ್ತಾ ಮಧ್ಯಾಹ್ನ ತಕ ಮಧ್ಯಾಹ್ನ ಬಂದು ಸ್ವಲ್ಪ ನೀರು ಕುಡಿಯಕ್ಕೆ ನೀರು ಇಟ್ಟರೆ ಸಾಕು, ಸಂಜೆ ಸೆಡೆ ಹಾಕಿದ್ರೆ ಅವ್ ಮೇಯ್ತಾ, ಅದ್ರ ಜೊತೆಗೆ ಅದನ್ನ ಮಾಡ್ಬೋದು ಸರ್. ಮಾಡ್ಬೋದು ಸರ್. ನಿರ್ವಹಣೆ ಮಾಡ್ಲಿಕ್ಕೆ ಎಲ್ಲ ನಿಮ್ಮ ಒಬ್ಬರೇನಾ, ನಿಮ್ಮ ಮನೇಲಿ ಏನಾದ್ರು ಸಹಕಾರ ಇದೆಯಾ? ಹೌದು ಸರ್, ನಮ್ಮ ಅಣ್ಣರೆಲ್ಲ ಇದಾರೆ, ನಮ್ಮ ಅಣ್ಣರೆಲ್ಲ ಸಹಕಾರ ಕೊಡ್ತಾರೆ, ನಾವೆಲ್ಲ 5 ಜನ. ಹಂಗಾಗ್ಬಿಟ್ಟು ಎಲ್ಲ ಸಹಕಾರ ಕೊಡ್ತಾರೆ, ನಮ್ಮ ಅಣ್ಣರೆಲ್ಲ ಇಬ್ರು ಇಲ್ಲಿ ಇದೀವಿ, ನಮ್ಮ ತೋಟದಾಗ ಕೆಲಸ ಮಾಡ್ಕೊಂಡು 3 ವಾರ ಹೊರಗಡೆ ಇದಾರೆ, ಅವರೆಲ್ಲ ಸಹಕಾರ ಕೊಡ್ತಾರೆ ಸರ್. ಸಹಕಾರ ಕೊಡ್ತಾರೆ. ಹೌದು ಸರ್. ಈ ಕುರಿ ಸಾಕಾಣಿಕೆ ಮಾಡಿದ ಗೊಬ್ಬರ ಬರುತ್ತಲ್ಲ, ಅದನ್ನ ಮಾರಾಟ ಮಾಡ್ತಾರೆ, ನಿಮ್ ಜಮೀನಿಗೆ ಉಪಯೋಗಿಸ್ತಾರೆ? ಇಲ್ಲ, ನಮ್ಮ ಜಮೀನಿಗೆ ಉಪಯೋಗಿಸಿ, ನಮ್ಮ ಬಹಳ ಜಮೀನ್ ಇರೋದ್ರಿಂದ, ಅಡಿಕೆ ತೋಟ ಎಲ್ಲ ಇರೋದ್ರಿಂದ ನಮ್ಮ ಜಮೀನಿಗೆ ಇನ್ನೂ ಎಕ್ಸ್ಟ್ರಾ ತಗೊಂಡ್ರು ಬೇಕು, ನಮಗೆ ಶಾರ್ಟೇಜ್ ಆಗ್ತೈತೆ ಆಲ್ರೆಡಿ, ತಗೊಂತಿದ್ವಿ ಹೊರಗಡೆ ತಗೊಂಡು ಹಾಕ್ತಿದ್ವಿ ಸರ್. ಹಂಗೆ ಇನ್ನೂ ಸ್ವಲ್ಪ ಬೇಕನ್ಸುತ್ತೆ ನಮಗೆ ಗೊಬ್ಬರ. ಈಗ ಕುರಿ ಸಾಕಾಣಿಕೆ ಜೊತೆಗೆ ಏನಾದರೂ ಹೈನುಗಾರಿಕೆ, ಬೇರೆ ಬೇರೆ ಮೊಲ ಸಾಕಾಣಿಕೆ ತರ ಏನು ಬೇರೆ ಮಾಡುವ ಉದ್ದೇಶ ಏನಿಲ್ಲ? ಹೌದು ಸರ್, ಇದು ಒಂದು 8 ಎಮ್ಮೆ ಇದಾವೆ, ಹಸು 1-4 ಇದಾವೆ, 1-2 ಎತ್ತಿದಾವೆ, ಅವನ್ನೆಲ್ಲ ಸಾಕಿದ್ವಿ. ತನಿ ಗೊಬ್ಬರ ಅಂತ ಬೇಕಲ್ಲ ಇದು ತೋಟಕ್ಕೆ, ಅಡಿಕೆ ತೋಟಕ್ಕೆ ಬೇಕಿದ್ರೆ ಅದನ್ನೆಲ್ಲ ಸಾಕಿದ್ವಿ. ಅದು ಎಮ್ಮೆಯಿಂದ ಹಾಲು ಬರುತ್ತೆ, ದಿನಕ್ಕೆ ಏನಿಲ್ಲ ಅಂದ್ರೆ ಬೆಳಗ್ಗೆ 5 ಲೀಟ್ರು, ಸಂಜೆ 5 ಲೀಟ್ರು ಡೈರಿಗೆ ಹಾಕ್ತಿವಿ. ಅದರಿಂದನೂ ಈಗ ಹಾಲಲ್ಲೂ ಲಾಭ ಇದೆ, ಈ ಕಡೆ ಕೊಟ್ಟಿಗೆ ಗೊಬ್ಬರ ಇದ್ದ ಜಮೀನಿಗೆ ಹಾಕಿದ್ರೆ ಅದು ಲಾಭ ಐತೆ. ಹಂಗಾಗ್ಬಿಟ್ಟು ಅದನ್ನು ಮಾಡ್ತಿದ್ವಿ ಸರ್. ಜೊತೆಗೆ ಜಮೀನು ತುಂಬಾ ಇರೋದ್ರಿಂದ ನಮಗೆ ಗೊಬ್ಬರದ ಅವಶ್ಯಕತೆ ತುಂಬಾ ಐತೆ. ಕೊಟ್ಟಿಗೆ ಗೊಬ್ಬರ ಆಲ್ಮೋಸ್ಟ್ ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಬಳಸೋದು ನಾವು, ರಾಸಾಯನಿಕ ಕಮ್ಮಿ, ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಬಳಸ್ತೀವಿ ಸರ್. ಅಂದ್ರೆ ನೀವು ಅಲ್ಲಿ ತೋಟದಲ್ಲೇ ವಾಸ ಮಾಡೋದ್ರಿಂದ ನಿಮ್ಗೆ ಅಲ್ಲೆಲ್ಲ ಕೃಷಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ? ಹೌದು ಸರ್. ಈಗ ಊರಲ್ಲಿ ಮನೆ ಇದ್ರೆ ಏನಾಗುತ್ತೆ, ಊರಲ್ಲಿದ್ದ ತೋಟಕ್ಕೆ ಬರಕ್ಕೆ ಒಂದು ಗಂಟೆ ಟೈಮ್ ತಗೊಳುತ್ತೆ, ಒಂದು ಕಿಲೋಮೀಟರ್ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಅಲ್ಲಿ ತೋಟದಲ್ಲೇ ಮನೆ ಕಟ್ಕೊಂಡು ಅಲ್ಲೇ ವಾಸ ಇದೀವಿ. ಹಂಗಾಗ್ಬಿಟ್ಟು ಬೆಳಗ್ಗೆ ಎದ್ದಷ್ಟೇ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಇದು ಊರಾಗಿದ್ರೆ ಬೆಳಗ್ಗೆ ತೋಟದಾಗ ಹೋಗಕ್ಕೆ ಒಂದು ಕಿಲೋಮೀಟರ್ ಅಂದ್ರೆ ಒಂದು ಬೈಕಲ್ಲಿ ಹೋದ್ರೆ ಒಂದು 10 ನಿಮಿಷ ಕಾಲು ಗಂಟೆ ಬೇಕು, ನಡ್ಕೊಂಡು ಹೋದ್ರೆ ಅಂತ ಅರ್ಧ ಗಂಟೆ ಬೇಕು. ಹಂಗಾಗ್ಬಿಟ್ಟು ಆ ಸಮಯ ಎಲ್ಲ ಉಳಿಯುತ್ತೆ, ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ತೋಟದಲ್ಲಿ ನಮ್ಮ ಅಪ್ಪಾಜಿ ಕಾಲದಲ್ಲೇ ನಮ್ಮ ಅಪ್ಪಾಜಿ ಮನೆ ಕಟ್ಟಿದಾರೆ ಅಲ್ಲಿ, ಅವಾಗಿಂದ ಅಲ್ಲೇ ವಾಸ ಇದೀವಿ ಸರ್ ನಾವು. ಹೌದು ಸರ್. ಈಗೆಲ್ಲ ಈ ಕೃಷಿಕರು ಹೇಳ್ತಾರೆ ಈಗೆಲ್ಲ ಲೇಬರ್ ಸಮಸ್ಯೆ ಬಹಳ ಐತೆ, ಕೂಲಿ ಕಾರ್ಮಿಕರು ಸಿಗೋದಿಲ್ಲ, ತುಂಬಾ ಕಷ್ಟ ವ್ಯವಸಾಯ ಮಾಡೋದು ಅಂತಾರೆ, ಅದೆಲ್ಲ ಕಷ್ಟ ಅನ್ಸಲ್ಲ? ಕಷ್ಟನೇ ಸರ್. ಲೇಬರ್ ಎಲ್ಲ ಪ್ರತಿಯೊಂದಕ್ಕೂ ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ಕಷ್ಟ. ಈಗ ಯಂತ್ರ ಬಂದಿರೋದ್ರಿಂದ ನಮ್ಮ ಹತ್ರ ಟ್ಯಾಕ್ಟ್ರಿ ಅವೆಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕೂಲಿ ಅದು ಕಡಿಮೆ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಯಂತ್ರದಿಂದ ಜಾಸ್ತಿ ಮಾಡೋದ್ರಿಂದ ಕೂಲಿಯರು ಬೇಕಾದ್ರೂ ಈಗ 10 ಜನ ಬೇಕಾಗತ್ತೆ, 5 ಜನ ಇಟ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಯಂತ್ರಗಳೆಲ್ಲ ಇಲ್ಲ ಅಂದ್ರೆ 10 ಜನ ಕೂಲರ್ ಇಟ್ಟರೆ ನಮಗೆ ಸ್ವಲ್ಪ ನಷ್ಟ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಕೂಲಿ ಜಾಸ್ತಿ ಇರೋದ್ರಿಂದ ನಷ್ಟ ಉಂಟಾಗುತ್ತೆ ಸರ್. ಒಟ್ಟಾರೆಯಾಗಿ ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟೈತೆ ನಮಗೆ ತುಂಬಾ. ಈಗ ನಾವು ಅಪ್ಪಾಜಿರು ಮಾಡಿದ್ರಕ್ಕಿಂತ ನಾವು ಮಾಡೋದಕ್ಕೂ ನಮಗೆ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗ್ತಿದೆ. ನಾವು ಅಪ್ಪಾಜಿರು ಅವಾಗೆಲ್ಲ ಬರೇ ಊಟಕ್ಕೆ ರಾಗಿ ಭತ್ತ ಇಂಥ ಅಷ್ಟೇ ಬೆಳೆಯೋರು, ಅಡಿಕೆ ತೋಟ ಸ್ವಲ್ಪ ನೋಡ್ಕೊಂಬರು. ಇವಾಗ ನಾವು ಮಿಶ್ರ ಬೆಳೆ ಅದು ಇದು ಬೆಳೆಯೋದ್ರಿಂದ ನಮಗೆ ಚೆನ್ನಾಗಿ ಲಾಭ ಅನಿಸ್ತಿದೆ, ಖುಷಿನೂ ಇದೆ ಸರ್ ಮಾಡೋದಕ್ಕೆ. ನಿಮ್ ತಂದರು ಇವಾಗಲೂ ಮಾರ್ಗದರ್ಶನ ನೀಡ್ತಿರ್ತಾರ ಇದೆಲ್ಲ ಈ ತರ ಈ ತರ ಅಲ್ಲ ಈ ತರ ಮಾಡ್ರಿ ಅಂತ ಇವಾಗ್ಲೂ ಮಾರ್ಗದರ್ಶನ ನೀಡ್ತಾರೆ. ನಮ್ಮ ತಂದೆ ಮಾತೇನು ನಾವು ಮೀರೋಗಲ್ಲ, ನಮ್ಮ ತಂದೆ ಹೇಳಿದ್ದೆ ಮಾಡ್ತಿರ್ತೀವಿ ಜಾಸ್ತಿ. ಅವ್ರಿಗೆ ಹಿಂಗೆ ಹೇಳ್ತೀವಿ ನಾವು, ಇದಲ್ಲಿ ಇದು ಮಾಡೋಣ ಅಪ್ಪಾಜಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತೀವಿ. ಆಯ್ತು ಮಾಡಪ್ಪ ನೋಡೋಣ ಪ್ರಯೋಗ ಮಾಡೋ ಅಂತ ಹೇಳ್ತಿರ್ತಾರೆ ಅವರು. ಹೌದು ಸರ್. ಈ ತರ ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳೆಯೋಕೆ ಉದ್ದೇಶ ಐತೆ? ಮುಂದೆ ಒಂದು 4 ಎಕರೆ ಅಡಿಕೆ ತೋಟ ಮಾಡ್ತೀವಿ, ಅದರಲ್ಲಿ ಬಾಳೆ ಮಾಡಿ ಇನ್ನು ಉಳಿದಿದ್ದೆಲ್ಲ ಒಂದು 20 ಎಕರೆ ಬೀಳಿದೆ, ಅದೆಲ್ಲ ಸ್ವಲ್ಪ ಗಿಡ ಐತೆ ಅದನ್ನ ತೆಗೆಸ್ಬಿಟ್ಟು ಅದರಲ್ಲೆಲ್ಲ ತೆಗೆದ ಮರ ಅಂತ ಬರ್ತಾವಲ್ಲ ಅದನ್ನೆಲ್ಲ ಅದನ್ನೆಲ್ಲ ಮಾಡ್ಬೇಕು, ಸುತ್ತ ಹಾಕಿ ಸೆಂಟ್ರಿಗೆಲ್ಲ ಬೇರೆ ಹಣ್ಣಿನ ಗಿಡ ಇರಬೇಕು ಅಂತ ಪ್ಲಾನ್ ಇದೆ ಸರ್. ಅದರಲ್ಲಿ ಚಪೋಟೊ ಮಾವು ಇಂಥವೆಲ್ಲ ದಾಳಂಬ್ರೆ ಹಾಕ್ಬೇಕಂತ ಇದೀವಿ ಸರ್. ಇದೆಲ್ಲ ಮಾಡೋ ಮಿಶ್ರ ಬೆಳೆ ಮಾಡ್ಬೇಕಂತ ಇದೀವಿ ಸರ್. ನಮಗೆಲ್ಲ ಸಾಕಷ್ಟು ನೀರಿದೆ, ನೀರಿಂದ ಏನು ಕೊರತೆ ಇಲ್ಲ ನಮ್ಮ ಕಡೆ, ನೀರು ಚೆನ್ನಾಗಿ ಬರುತ್ತೆ ಬೋರಲ್ಲೆಲ್ಲ. ಹಂಗಾಗ್ಬಿಟ್ಟು ಮಿಶ್ರ ಬೆಳೆ ಮಾಡ್ಬೇಕಂತ ಇದೀವಿ ಸರ್. ಎಷ್ಟು ಬೋರ್ ಇದಾವೆ, ಎಷ್ಟು ಯಾವ ಮಟ್ಟಕ್ಕೆ ನೀರು? ನಮ್ದೊಂದು 3 ಬೋರ್ ಇದೆ, ಒಂದು ಬಾವಿ ಇದೆ, ಬಾವಿಯಲ್ಲಿ ಯಾವಾಗೂ ತುಂಬಾ ನೀರಿರುತ್ತೆ, ಆ ಬಾವಿಯಲ್ಲಿ ಯಾವತ್ತೂ ನೀರು ಕಮ್ಮಿನೇ ಆಗಲ್ಲ ನಮಗೆ ಅಲ್ಲೇ. ಹಾಗೆ ಹಂಗಾಗಿ ಕೊಳವೆ ಬಾವಿ 2 ಇದಾವೆ, ಅದೊಂದು 3 ಇದೆ. ನೀರೇನ ಕರೆಂಟ್ ಒಂದು ವಿದ್ಯುತ್ ಕೊಟ್ರೆ ಸಾಕಷ್ಟು ನೀರಾಗುತ್ತೆ, ಕರೆಂಟ್ ಸಾಕಾಗುತ್ತೆ ನೀರು. ಸಾಕಾಗುತ್ತೆ. ಈಗ ಕೃಷಿನ ಇಷ್ಟೊಂದು ಆಸಕ್ತಿಯಿಂದ ಮಾಡ್ತಾರೆ, ಈಗ ನೋಡಿದ್ರೆಲ್ಲ ಏನು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅಂತ ಯುವಕರು ಏನಂದ್ರೆ ಕೃಷಿಯಲ್ಲಿ ಲಾಭ ಇದೆ, ನಾವು ಈಗ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಸರ್. ಈಗ ಇದು ಶ್ರದ್ಧೆ ಇರ್ಬೇಕು, ಏನೇ ಕೆಲಸ ಮಾಡೋ ಶ್ರದ್ಧೆ ಇಂಪಾರ್ಟೆಂಟ್ ಸರ್. ಶ್ರದ್ಧೆಯಿಂದ ಮಾಡಿದ್ರೆ ಅದು ಲಾಭದಾಯಕನೇ ಇರುತ್ತೆ. ಈಗ ಕೃಷಿಯಲ್ಲಿ ಆದಷ್ಟು ಖರ್ಚು ಕಡಿಮೆ ಮಾಡಿಬಿಟ್ಟು ಇನ್ಕಮ್ ಜಾಸ್ತಿ ಬರೋಂಗೆ ಮಾಡ್ಕೊಂಬೋಕ್ ಸರ್. ಆ ತರ ಕೃಷಿ ಮಾಡಿದ್ರೆ ಐತೆ ಸರ್. ಅದು ಬಿಟ್ಬಿಟ್ಟು ಸುಮ್ಮನೆ ಏನೋ ಐಡಿಯಾ ಇರಲ್ಲ ಕೆಲವರಿಗೆ, ಸುಮ್ಮನೆ ಏನೋ ಬಂಡವಾಳ ಹಾಕ್ತಾನೆ, ಅದು ಒಂದೊಂದು ಟೈಮು ಮಳೆ ಬರಲಿಲ್ಲ ಅಂದ್ರೆ ನಷ್ಟ ಆಗುತ್ತೆ, ಅವಾಗ ಏ ಇಲ್ಲಪ್ಪ ನನಗೆ ಖುಷಿ ಇಲ್ಲ ಲಾಸ್ ಆಯ್ತು ಅಂತ ಬೆಂಗಳೂರಿಗೆ ಅದೇ ಹೋಗ್ತಾರೆ. ಆ ಥರ ಮಾಡಬಹುದು, ಈ ಸರಿ ಈ ಬೆಳೆ ಬೇಡ ನೆಕ್ಸ್ಟ್ ಇನ್ನೊಂದು ಬೆಳೆ ಬೆಳಿಬೇಕು, ಚೇಂಜ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಅನುಭವ ಬರುತ್ತೆ, ಕೃಷಿಯಲ್ಲಿ ಲಾಭನೂ ಅವಾಗ ಸಿಗುತ್ತೆ ಸರ್. ಹಿಂಗೆ ಕೃಷಿಯಲ್ಲಿ ಇದ್ದಷ್ಟು ಇದು ಯಾವುದೂ ಇಲ್ಲ ಸರ್, ಕೃಷಿನೇ ಇವತ್ತಿನ ದಿವಸದಲ್ಲಿ ಪರವಾಗಿಲ್ಲ ನಮಗೆ. ಹೌದು ಸರ್. ಈ ತರಕಾರಿ ಹೂವ ಇವೆಲ್ಲ ಬೆಳೆದ್ರೆ ಪ್ರತಿ ದಿವಸ ದುಡ್ಡು ಬರುತ್ತೆ ಅಂತಾರೆ, ಅವನ್ನೆಲ್ಲ ಬೆಳೆಯಬೇಕಂತ ಬೆಳಿಬೇಕಂತ ಆಸಕ್ತಿ ಇದೆ. ಸ್ವಲ್ಪ ಲೇಬರ್ ನಮ್ಮ ಮನೇಲಿ ತೋಟದಲ್ಲಿ ಕೆಲಸ ಮಾಡಕ್ಕೆ ಲೇಬರ್ ಕಡಿಮೆ ಸಿಗೋದ್ರಿಂದ ನಮ್ಮ ಮನೇಲಿ ಕೆಲಸ ಮಾಡೋ ಕಡಿಮೆ. ನಾವು ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನಮ್ಮ ಅಣ್ಣರು ಇದೀವಿ. ಹಂಗಾಗ್ಬಿಟ್ಟು ನಮ್ಮ ಅಣ್ಣರು ಸ್ವಲ್ಪ ಹೊರಗಡೆ ಎಲ್ಲ ಬಿಸ್ನೆಸ್ ಹೋಗ್ತಿರ್ತಾರೆ, ನಾನೊಬ್ಬನೇ ತೋಟದಲ್ಲಿ ಜಾಸ್ತಿ ನೋಡ್ಕೊಂಡಿರೋದು. ಹಂಗಾಗ್ಬಿಟ್ಟು ಅವೆಲ್ಲ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿಲ್ಲ ಸರ್. ಮಾಡ್ತಿಲ್ಲ. ಈ ತರಕಾರಿ ಬೇಕಾದ್ರೆ ಮನೆಗೆ ಏನ್ ಬೇಕಂದ್ರೆ ಬೆಳ್ಕೊಂತೀವಿ, ಹೊರಗಡೆ ಏನ್ ತರಕ್ ಹೋಗಲ್ಲ, ಮನೆಗೆ ಬೇಕಾದ್ರೆ ಬೆಳ್ಕೊಂತೀವಿ ಸರ್. ಹೌದು ಸರ್. ಒಟ್ಟಾರೆಯಾಗಿ ಇಷ್ಟು ವರ್ಷದ ಒಂದು ಕೃಷಿ ಸಂತೋಷ ನೆಮ್ಮದಿ ತಂದು ಕೊಟ್ಟೆ. ಸಂತೋಷ ಇದೆ, ಸಂತೋಷ ಚೆನ್ನಾಗಿದೆ, ಚೆನ್ನಾಗಿದೆ. ಯಾವತ್ತು ಬೇಸರ ಅನ್ಸಿಲ್ಲ? ಬೇಸರ ಅನ್ಸಿಲ್ಲ ಸರ್. ಯಾವ್ದೇ ಕೆಲಸದಲ್ಲಿ ಬೇಸರ ಮಾಡ್ಕೊಂಡ್ರೆ ಏನೂ ಇಲ್ಲ ಸರ್, ಬೇಸರ ಖುಷಿಯಿಂದ ಮಾಡಿದಷ್ಟು ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ಹೌದು ಸರ್. ಬಹಳ ಸಂತೋಷ ಸಂತೋಷ್ ಕುಮಾರ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಧನ್ಯವಾದಗಳು. ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ಗೋಪನಹಳ್ಳಿಯ ಕೃಷಿಕ ಜಿಕೆ ಸಂತೋಷ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತಿದೆ, ಪ್ರತಿ ಹೊಲಕ್ಕೆ ಸಿಗುತ್ತಿದೆ ನೀರು. ಇದು ನವಭಾರತದ ಯಶೋಗಾಥೆ.